ವ್ಯವಸಾಯನ ಮಾಡ್ಬೇಕಂತಲೇ. ನೀವೇ ಡಿಸೈಡ್ ಮಾಡಿದ್ರು ಅಥವಾ ಸರಿಯಾಗಿ ಓದ್ಲಿಲ್ಲ ಅಂತೇಳಿ ಇದಕ್ಕೆ ಬಂದ್ರ? ಎಸ್ ಎಲ್ ಸಿ ಒಳಗಡೆ ನಮಗೆ ಇಂಗ್ಲೀಷ್ ಸರಿ ಬರ್ತಾ ಇದ್ದಿಲ್ಲ ಸರ್. ಮುಂದೆ ಓದಾಕ ನಮ್ಮ ಮನೆಯಲ್ಲಿ ಅಷ್ಟು ದುಡ್ಡು ಇದ್ದಿಲ್ಲ ಸರ್ ಎಲ್ಲ. ನಮಗೆ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇತ್ತು ಸರ್. ಆಸಕ್ತಿ ಇತ್ತು ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಇತ್ತು? ಹ್ಞೂ ಸರ್. ನೀವು ಹೋಗ್ತಿದ್ರೆ ಕೆಲಸ ಮಾಡೋಕೆ ಅವಾಗೆಲ್ಲ? ನಾವು ಬೇರೆ ನೀರು ತಗೊಂಡು ನಮ್ಮ ಹೊಲದಲ್ಲೇ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್ ನಾವು. ನಿಮ್ಮ ತಂದೆಯವ್ರು ಮಾಡ್ತಿರೋ ನೀವು ಹೋಗ್ತಿದ್ರು ಹೊಲದಕ್ಕೆಲ್ಲ? ಹ್ಞೂ ಸರ್. ನಮ್ಮ ತಂದೆ ನಮ್ಮ ಅಣ್ಣವರೆಲ್ಲ ಮಾಡ್ತಿದ್ರಲ್ಲ ಸರ್, ಅವ್ರ ಜೊತೆ ನೋಡ್ತೀವಿ ಸರ್. ನಾವು ಅವ್ರ ಹಂಗೆ ಮಾಡ್ಬೇಕಂತ ಆಸಕ್ತಿ ಬಂತು ಸರ್. ಅವಾಗಲೇ ಅವಾಗಲೇ ಹೈಸ್ಕೂಲ್ ಅಂಥದ್ದಲ್ಲಿ ಇದ್ದಾಗಲೇ? ಹ್ಞೂ ಸರ್. ಅವಾಗ ಏನು ಕನಸಿತ್ತು ನಿಮಗೆ ಕೃಷಿಯೊಳಗೆ? ಕೃಷಿಯಲ್ಲಿ ನಾವು ಒಬ್ಬ ಪ್ರಗತಿಪರ ರೈತ ಆಗ್ಬೇಕಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಇತ್ತು ಸರ್. ಅದು ಅದನ್ನು ಮುಂದುವರಿಸ್ಬೇಕು ನಾವು ಅಂತಂದೇಳಿ ಮಾಡಿದ್ವಿ ಸರ್. ಅದೇ ಮೊದಲೆಲ್ಲ ಸೀಡ್ಸ್ ಸೌತೆಕಾಯಿ ಅವೆಲ್ಲ ಬೆಳೆದಿವಿ ಸರ್. ಅವು ಅದರಲ್ಲಿ ಫಸ್ಟ್ ಬಂದಿದ್ವಿ ಸರ್ ನಾವೆಲ್ಲ ಸ್ಟಾರ್ಟಿಂಗ್. ಅವಾಗ ಅವಾಗ ಎಷ್ಟು ವರ್ಷ ನಿಮ್ಗೆ ಆಗ? ಅವಾಗ 2012 ಸರ್. 2012 ಸರ್. ಈಗ ಒಂದು ಸುಮಾರು 8 ವರ್ಷದ ಹಿಂದೆ ಸರ್. ಹಾಂ ಆಗ ನಿಮಗೆ 30 ವರ್ಷ ಅವಾಗ? ಹ್ಞೂ ಸರ್. ಸರ್ ಯಾವಾಗ ಈಗ ನೀವು ಪ್ರಗತಿಪರ ರೈತ ಆಗಬೇಕು ಅನ್ನೋ ನಿರ್ಧಾರ ಮಾಡಿದ್ದೀರಿ ಅಂದರೆ ತುಂಬ ಹಠಕ್ಕೆ ಬಿದ್ದು ನೀವು ಅದರಲ್ಲಿ ತೊಡ್ಕೊಂಡಿದ್ದೀರಿ? ನಾಲ್ಕರಿಗೆ ನಾನು ಒಳ್ಳೆ ರೈತ ಆಗ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಇತ್ತು ಅದು. ಹ್ಞೂ ಸರ್. ನಿಮ್ಗೆ ಸ್ವಂತ ಭೂಮಿ ಇತ್ತ? ಸ್ವಂತ ಭೂಮಿ 2 ಎಕರೆ ಇತ್ತು ಸರ್. ಅಲ್ಲಿ ಎಲ್ಲಿ? ಬಾಚಿಕೊಂಡನಹಳ್ಳಿಯಲ್ಲಿ. ಅಂದ್ರೆ ನಿಮ್ದು ಊರು ಸ್ವಂತ ಊರು ಬಾಚಿಕೊಂಡನಹಳ್ಳಿ? ಸ್ವಂತ ಊರು ಬಾಚಿಕೊಂಡನಹಳ್ಳಿ ಸರ್. ಹೌದು. ಅಲ್ಲಿ ಬೋರ್ ಹಾಕ್ಸಿದ್ವಿ ಸರ್ ಅಲ್ಲಿ. ನಾವು 4 ಮಂದಿ ಅಣ್ಣ ತಮ್ಮಳು. ಸ್ವಲ್ಪ ಸ್ವಲ್ಪ ಭೂಮಿ ಬಂದದಕ್ಕೆ ನಮಗೆ ಅದ್ರ ಮಾಡಕ್ ನನಗೆ ಅಷ್ಟ ಇಂಟ್ರೆಸ್ಟ್ ಬರಲ್ಲ, ಆಸಕ್ತಿ ಬರಲ್ಲ. ಇರೋ 2 ಎಕರೆಯಲ್ಲಿ 4 ಜನಕ್ಕೆ? 4 ಜನಕ್ಕೆ ಅಂದ್ರ 1 ಎಕರೆ ನೀರಿಗೆ ಹೋಗ್ಬಿಡ್ತಾರೆ ಡ್ಯಾಮಿಗೆ, ಇನ್ನೂ 1 ಎಕರೆ ಉಳಿತೈತಿ ಸರ್. ಓಹೋ. ಹಂಗಾಗಿ ನಮಗೆ ಅದರಲ್ಲಿ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಆಸಕ್ತಿ ಬರಲಿಲ್ಲ ಸರ್. ಅದಕ್ಕೋಸ್ಕರ ನಮ್ಮ ರಿಲೇಷನ್ ಅವ್ರು ಒಂದು ತೋಟ ತಗೊಂಡ್ರೆ ಸರ್, ಕೆಂಚಟ್ನಳ್ಳಿ ಹತ್ರ. ಕೆಂಚಟ್ನಳ್ಳಿ ಹತ್ರ ನಿಮ್ಮ ಸಂಬಂಧಿಕರು? ಸಂಬಂಧಿಕರು ಅಂದ್ರೆ ಹೇಗೆ? ನಮ್ಮ ಹೆಣ್ಮಕ್ಳು ಅವ್ರ ಅಣ್ಣಾರ್ ಸರ್ ಅವರು. ಓಹೋ. ಅವ್ರು ತೋಟ ತಗೊಂಡಿದ್ರ? ತೋಟ ತಗೊಂಡ್. ಖರೀದಿ ಮಾಡಿದ್ರ? ಖರೀದಿ ಮಾಡ್ಯಾರ ಸರ್ ಅವ್ರು. ಓಹೋ. ಅವರು ಆಫೀಸರ್ ಸರ್, ಬೆಂಗಳೂರಲ್ಲಿ ಅದಾರ. ಅವರು ಉದ್ಯೋಗದಲ್ಲಿದ್ದಾರೆ? ಉದ್ಯೋಗದಲ್ಲಿದ್ದಾರೆ. ಸೊ ಅವರು ಭೂಮಿ ತಗೊಂಡಿದ್ರು? ಅವ್ರು ನಮಗೆ ಮಾಡಕ್ಕೆ ಕೊಟ್ಟೋಯ್ಯಾರ, ಕೊಟ್ಟೋಗಿದ್ದಾರೆ. ಸೊ ಈಗ ನಿಮ್ಗೆ ಅದು ಭೂಮಿ ನಿಮ್ಮ ಸಂಬಂಧಿಕರದ್ದು? ಸಂಬಂಧಿಕರ ಸರ್. ನೀವು ಅದು ಹೇಗೆ ಏನು ಒಪ್ಪಂದದ ಮೇಲೆ ಏನು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಆ ಥರದ ಏನು ಲೀಸಿಗೆ ಹಾಕೊಂಡಿದ್ರು? ಲೀಸಿಗೆ ಏನಿಲ್ಲ ಸರ್, 4 ಹಿಸೆ ಕೊಡ್ಬೇಕು ಸರ್. 100 ರೂಪಾಯಿದಲ್ಲಿ 25 ರೂಪಾಯಿ ಅವರಿಗೆ. ಅವ್ರಿಗೆ ಸರ್ 1,000 ರೂಪಾಯಿ ಬೆಳೆದ್ರೆ ಖರ್ಚು ವೆಚ್ಚ ಎಲ್ಲ ನಿಮ್ದೆ? ಖರ್ಚೆಲ್ಲ ನಮ್ದು. ನೀವೇನೇ ಮಾಡಿ ಲಾಸ್ ಆಗಲಿ ಲಾಭ ಆಗಲಿ ಎಲ್ಲ ನಮ್ಮಿಂದ ಸರ್. ಅದು ಪಟ್ಟಿ ನಾವೇನು ಬೆಳೆದಿರ್ತೀವಿ ಅದ್ರ ಬಿಲ್ ಏನಿರ್ತದೆ ಸರ್, ಅದರಲ್ಲಿ 25% ಅವ್ರಿಗೆ ಕೊಡ್ಬೇಕು ಸರ್. ಕೊಡ್ಬೇಕು. ಸರ್ ಈಗ ನಿಮಗೆ ಭೂಮಿ ನಿಮ್ದು ಸ್ವಂತದ್ದಲ್ಲ, ಮತ್ತೊಬ್ಬರದನ್ನ ನೀವು ಗುತ್ತಿಗೆಯಾಗಿ ತಗೊಂಡಿದ್ದೀರಾ? ಸೊ ಹಾಗಿದ್ದಾಗ ಮತ್ತಷ್ಟು ನೀವು ಜಾಸ್ತಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡಲೇಬೇಕು ಲಾಸ್ ಆಗಲಾರ್ದಂಗೆ ಅಂತದ್ದು. ಏನೇನು ಬೆಳೀತಾ ಇದ್ರಿ ನೀವು ಅಲ್ಲಿ? ಸ್ಟಾರ್ಟಿಂಗ್ ಟೊಮಾಟೊ ತರಕಾರಿ ಎಲ್ಲ ಬೆಳಿತೀವಿ ಸರ್. ಟೊಮಾಟೊ ಅಲ್ಲಿ ಭಾಳ ಹೊರ್ತು ಬೀಳ್ತ ಸರ್ ನಮಗೆ. ಯಾಕೆ? ನಾವು ಸರಿಯಾದ ಟೈಮಿಗೆ ಹಾಕ್ತಾ ಇರಲಿಲ್ಲ ಸರ್. ಇವತ್ತು ರೇಟ್ ಸಿಗ್ತೈತಿ, ನಾಳೆ ರೇಟ್ ಸಿಗ, ಅದನ್ನು ಫಾಲೋ ಮಾಡ್ಕೊಂತ ಹೋಗ್ಬಿಟ್ಟಿವಿ ಸರ್ ನಾವು. ಆ ಫಾಲೋ ಮಾಡ್ಕೊಂಡು ಹೋಯ್ತಕ್ಕೆ ನಮಗೆ ತಪ್ಪು ದಾರಿಗೆ ಹೋದಿವೆ ಅನ್ನೋ. ಅದು ಯಾವ ಟೈಮ್ನಲ್ಲಿ ಹಾಕ್ಬೇಕು, 2-3 ಬೆಳೆ ಬೆಳೆದ್ರೆ ಬೇರೆ ಬೇರೆ ಬೆಳೆದ್ರೆ ಯಾವುದೇ ಒಂದು ಬೆಳೆಗೆ ನಮಗೆ ಬೆಲೆ ಸಿಗ್ತಲ್ಲ ಅಂತ ಅದು ನಮಗೆ ತಿಳುವಳಿಕೆ ಬರಲ್ಲ ಸರ್. ಬರಲಿಲ್ಲ. ಸ್ಟಾರ್ಟಿಂಗ್ ಆ ಟೊಮಾಟೆ ಹಿಂದೆ ಹೋಗಿ ಹೋಗಿ ಸಾಲ ಭಾಳ ಮಾಡ್ಕೊಂಡು ಕಂಟಿನ್ಯೂ ಹಂಗೆ ಮಾಡಿಬಿಟ್ರೆ? ಹಂಗೆ ಮಾಡಿಬಿಟ್ಟಿವಿ ಸರ್. ಬೇರೆ ಬೆಳೆ ಬೆಳಿಲಿಲ್ಲ, ಕೋಲ್ ಕಟ್ಟಿ ನಾವು ಹೆಂಗೆ ಆಂಧ್ರದಾರ ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡಬೇಕು, ಕೋಲ್ ದಾರ ಕೆಡಲಿಲ್ದಂಗೆ ಮಾಲ್ ಅಂತ. ಏನೇನು ಬೆಳೆದ್ರೂ ನಮಗೆ ಖರ್ಚಿಗೆ ಅದಕ್ಕೆ ಸರಿಯಾದ ಬೆಳೆ ಸಿಗಲೇ ಇಲ್ಲ ಸರ್. ಹಂಗಾಗಿ ಇದಾದ್ರೆ ಹಿಂಗೆ ಆಗಲ್ಲ ಅಂತಂದೇಳಿ ಸ್ವಲ್ಪ ಬೇರೆ ಬೇರೆ ವೆರೈಟಿ, ಒಂದು ರೇಷ್ಮೆ, ಇನ್ನೊಂದು ಹೂಕೋಸು, ಒಂದು ತುಪ್ರಿಕಾಯಿ, ಒಂದು ಹೋದ್ಮೇಲೆ ಒಂದು ನಮಗೆ ಇವತ್ತು ರೇಷ್ಮೆ ಬೆಳ್ಕೊಂಬಂದ್ಕೊಳ್ಳೇನೆ ನಾಳೆ ತುಪ್ರಿಕಾಯಿ ಮಾರ್ಕೆಟಿಗೆ ಕಳಿಸ್ತಿರ್ತೀವಿ ಸರ್. ಹಂಗೆ ಅದಾದ ಕೂಡ ಹಂಗೆ ಹೂಕೋಸು ಒಂದರಿಂದ ಒಂದು ಸ್ಟೆಪ್ ಸರ್ ನಾವು ಹಂಗೆ ಮಾಡಿವಿ ಸರ್. ಈ ಸಲ ಯಾವಾಗ ಅದ್ರ ಮೇಲೆ ನಾವು ಅದರ ಹಿಂದೆ ಹೋಗಿ ನಾವು ಲಾಸ್ ಆಗಿವಿ ಆಮೇಲೆ ಇದನ್ನು ಮಾಡ್ತಾ ಇದೀವಿ ಸರ್. ಈಗ ನಮ್ಮಲ್ಲಿ ಗಾದೆ ಮಾತಿದೆ, ಕೆಟ್ಟ ಮೇಲೆ ಬುದ್ಧಿ ಬಂತ ಅಂತಲ್ಲ ಸರ್, ಹಂಗಾಯ್ತು ಸರ್. ನಮ್ಮ ಕೈ ಸುಟ್ಕೊಂಡ ಮೇಲೆ ನೀವು ಈ ತರ ಇದು ಮಾಡಿದ್ರ? ಎಷ್ಟೋ ಸಲ ನಮ್ಮ ಕೃಷಿ ತಜ್ಞರು ಅಧಿಕಾರಿಗಳೆಲ್ಲ ಹೇಳ್ತಿರ್ತಾರೆ, ಆದರೆ ರೈತರು ಅದನ್ನ ಹೆಚ್ಚು ಅನುಸರಿಸೋದಿಲ್ಲ. ಹ್ಞೂ ಸರ್. ರೈತರು ಏನು ಮಾಡ್ತಾರೆ ಅಂದ್ರೆ ಇವತ್ತು ಅದ್ರ ಹಿಂದೆ ಹೋಗ್ಬೇಕು, ಎಲ್ಲಿ ಬಿದ್ದೀವಿ ಅಲ್ಲೇ ಹುಡುಕ್ಬೇಕು ಅಂತ ಹುಡ್ಕಕ್ಕೆ ಹೋಗ್ತೀವಿ ಸರ್. ಆದ್ರೆ ಅದು ಯಾವ ಟೈಮ್ನೇ ಸಿಗ್ತೈತೆ ಹೇಳಕ್ಕಾಗಲ್ಲ ಸರ್. ಅದು ಅದು ಭಾಳ ಮಂದಿಗೆ ಸಿಗೋದು ಕಷ್ಟ ಸರ್. ಅದು ಎಲ್ಲಿ ಬಿದ್ದೈತೆ ಅಲ್ಲಿ ಹುಡುಕ್ಬೇಕು ಅಂತ ನಾವು ಹುಡುಕ್ತೀವಿ ಸರ್, ಆದ್ರೆ ರೈತರಿಗೆ ಮಾತ್ರ ಸಿಗೋದು ಭಾಳ ಕಷ್ಟ. ಈಗ ನೀವು 1 ಎಕರೆ ಭೂಮಿಯಲ್ಲಿ ಮಾಡ್ತಿರೋದು? ಈಗ 4 ಎಕರೆ ಮಾಡ್ತೀವಿ ಸರ್. 4 ಎಕರೆ ಭೂಮಿಯಲ್ಲಿ ಹೀರೆಕಾಯಿ ಎಷ್ಟು ಹಾಕಿದ್ದೀರಿ, ತುಪ್ಪರಿಕಾಯಿ ಎಷ್ಟು ಇದರಲ್ಲಿ ಹಾಕಿದ್ದೀರಿ? 2 ಎಕರೆ ರೇಷ್ಮೆ ಹಾಕಿವಿ ಸರ್, 1 ಎಕರೆ ಕಾಲಿಫ್ಲವರ್ ಹಾಕಿವಿ ಸರ್, ಹೂಕೋಸ್, ಇದು ಒಂದು ತುಪ್ಪರಿಕಾಯಿ 1 ಎಕರೆ ಐತೆ ಸರ್, ಇನ್ನು 1 ಎಕರೆ ಮಾವಿನ ಗಿಡ ಅದಾವೆ ಸರ್, ಬದು ಸುತ್ತೋರ್ದು ತೆಂಗಿನ ಗಿಡ ಅದಾವೆ ಸರ್. ಓಹೋ, ಅವು ಅಂದ್ರೆ ನೀವು ಬರೋಕ್ಕಿಂತ ಮುಂಚೆ ಹಾಕಿರವ? ಅವ್ರು ತಗಂದಿದ್ರಲ್ಲ ಸರ್, ಅವಾಗ ಹಾಕಿದ್ರದು ಹೊಗೆದು, ಅವನ್ನ ನಾವು ಜೋಪಾನ ಮಾಡ್ಕೊಂಡು ನೀವು ಅದನ್ನ ಕಾಳಜಿ ಮಾಡಿ ಮತ್ತೆ ಆರೈಕೆ ಮಾಡ್ತಾ ಇದ್ರಿ. ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಅದ್ರದ್ದು ಲಾಭ ಇದೆ? ಅದ್ರದ್ದು ಲಾಭನು ಅವರಿಗೆ 75% ಅವ್ರಿಗೆ ಕೊಡ್ಬೇಕು ಸರ್, 4% ನಮಗೆ ಕೊಡ್ತಾರೆ. ಹೌದಾ? ಅದರಲ್ಲಿ ಗಿಡಗಳಲ್ಲಿ ಮಾತ್ರ, ಯಾಕಂದ್ರೆ ಮೊದ್ಲು ಅವರು ಜೋಪಾನ ಮಾಡಿರ್ತಾರಲ್ಲ ಸರ್. ನಾವ್ ಈಗ ನಡ್ಕೊಂಡ್ 25% ನಿಮಗೆ ಸಾಕಾಗುತ್ತಾ? ಮತ್ತೆ ನಾವೇನು ಅದಕ್ಕೆ ನೀರು ಹಾಯಿಸಲ್ಲ, ಏನು ಖರ್ಚು ಕಡಿಮೆ ಇರುತ್ತೆ, ನೋಡ್ಕೊಂಡು ಬೇರೆ ಬೇರೆ ಬೆಳೆಗಳ ಜೊತೆಗೆ ಅದನ್ನೊಂದು ಇಷ್ಟು ಗಮನ ಹರಿಸ್ತೀವಿ. ಹೌದು ಸರ್. ಹಾಂ, ಬಟ್ ಏನು ಮಾರುಕಟ್ಟೆಗೆ ಬಂದಾಗ ಅವ್ನು ಬಿಡಿಸೋದು ಎಲ್ಲ ನೀವೇ ಇದು ಮಾಡಬೇಕು. ಖರ್ಚು ಹಂಚಿಕೆ ಮಾಡ್ಕೊಂತೀರಾ? ಇಲ್ಲ ಸರ್, ಈ ಮಾವಿನ ಗಿಡ ಏನಿರ್ತಾರೆ ಲೇಜ್ ಒಬ್ಬರಿಗೆ ಆಂಧ್ರದಾರಿ ಕೊಟ್ಬಿಡ್ತೀವಿ, ಅವರೇ ಎಣ್ಣೆ ಹೊಡ್ಕೊಂಡು ಅವರೇ ಮಾರ್ಕೆಟ್ಗೆ ತಗೊಂಡ್ ಸರ್ ಇಷ್ಟ ಅಂತಂದು ಉಂಡಗುತ್ತಿ ಕೊಟ್ಬಿಡ್ತೀವಿ ಸರ್. ಸೊ ಈಗ ನೀವು ಹೀರೆಕಾಯಿಯನ್ನು ಬೆಳೀತಾ ಇದ್ದೀರಿ, ಆಮೇಲೆ ತುಪ್ಪರಿಕಾಯಿ ಹೂಕೋಸು ಬೆಳೀತಾ ಇದ್ರಲ್ವಾ, ಈ ತರಕಾರಿಗಳು ಹೇಗೆ ನೀವು ರೊಟೀನ್ ಮಾಡ್ಕೊಂಡಿದ್ರ ಅಥವಾ ಒಟ್ಟಿಗೆ ಹಾಕೊಂಡಿದ್ರ? ಒಟ್ಟಿಗೆ ಇಲ್ಲ ಸರ್, ಈಗ ಆಲ್ರೆಡಿ ರೇಷ್ಮೆ ಮಾರ್ಕೆ ಬಂದಿನಿ ಸರ್. ಹೌದಾ? ಮಾರ್ಕೆ ಬಂದ್ಕೊಳ್ಳೇನ, ಈಗ ಇಲ್ಲಿ ಬಳ್ಳಿ ಚಾಚಾಕತ್ತೆ ಸರ್ ನಮ್ದು. ಈಗ ಅದೇ 20 ನೇರಳೆ ಜಾಗದಲ್ಲೇ ಹಾಕ್ತೀರಾ ನೀವು? ಇಲ್ಲ ಸರ್, ಅದು ಬೇರೆ, ಅದು ಬೇರೆ. ಹಾಂ, ಇದು ಮಾರ್ಕೆ ಬಂದ್ಕೊಳ್ಳೇನ, ಅದು ಬಳ್ಳಿ ಕಟ್ಬೇಕು ಸರ್ ನಾವು. ಹೌದಾ? ಈ ಬಳ್ಳಿ ಈ ರೇಷ್ಮೆ ಬರೋದ್ರಾಗ ನಾವ್ ಇದು ಕಾಯೆಲ್ಲ ಈ ಚಾಲು ಆಗ್ತಾ ಇತ್ತು ಸರ್ ನಮ್ಮ ಮಾರ್ಕೆಟಿಗೆ. ಹ್ಮ್ ಸರ್. ಅಂದ್ರೆ ನಿಮ್ಗೆ ನಿರಂತರ ಕೆಲಸ ಇಲ್ಲಿ? ನಿರಂತರ ಸರ್, ಎಲ್ಲೂ ಬಿಡುವಿಲ್ಲ. ಎಲ್ಲಿ ಇಲ್ಲ ಸರ್, ವರ್ಷದ 12 ತಿಂಗಳು ಕೆಲಸದಲ್ಲಿ ಇರ್ತೀವಿ. ಕಂಟಿನ್ ಸರ್ ಹಿಂಗ ಸುತ್ತರ್ಕೊಂಡ್ ಬರೋದ್ ಸರ್ ನಮ್ಮ ಬರೀ ರೇಷ್ಮೆ ಇಲ್ಲಿಂದ ತುಪ್ಪರಿಕಾಯಿ, ತುಪ್ಪರಿಕಾಯಿಲಿಂದ ಕಾಲಿಫ್ಲವರ್, ಮತ್ತೆ ಹಿಂಗ ರೌಂಡ್ ಸರ್. ಈಗ ರಸಲ್, ರೇಷ್ಮೆ ಅದು ಸಾವಯವ. ಹ್ಮ್ ಸರ್. ಅದಕ್ಕೆ ಯಾವುದೇ ಕೆಮಿಕಲ್ಗಳನ್ನು ಪೌಡರ್ಗಳನ್ನಾಗಲಿ ಬಳಸೋಂಗಿಲ್ಲ. ಹ್ಞೂ ಸರ್. ಮತ್ತು ಒಂದು ಕಡೆಗೆ ನೀವು ತರಕಾರಿಗಳನ್ನೆಲ್ಲ ಬೆಳೀತಾ ಇದ್ದೀರಿ, ಅಲ್ಲಿ ಕೆಮಿಕಲ್ ಹಾಕ್ತೀರಿ ಹೌದಲ್ವಾ? ಹ್ಞೂ ಸರ್. ಕೆಮಿಕಲ್ ಔಷಧಿ, ರಾಸಾಯನಿಕ ಔಷಧಿಗಳನ್ನೆಲ್ಲ ಹಾಕ್ತೀರಿ, ಗೊಬ್ಬರ ಕೊಡ್ತೀರಿ. ಇದರಿಂದ ನಿಮಗೆ ರೇಷ್ಮೆ ಬೆಳೆಗೆ ಏನಾದರೂ ಹಾನಿ ಆಗ್ತದ? ರೇಷ್ಮೆ ಬೆಳೆಗೆ ಸರ್ 20 ಅಡಿ ಅಂತರ ನಡ್ಕೊಂಡು ರೋಡ್ ಮಾಡಿವಿ ಸರ್ ನಾವು. ರೇಷ್ಮೆಲಿಂದ ನಾವು ಬೆಳೆಯಂತ ತರಕಾರಿಗೆ 20 ಅಡಿ ದೂರ ಐತೆ ಸರ್ ಅದು. ಹೌದಾ? ಹ್ಮ್. ಅಲ್ಲಿ ನಡುಕ ಒಂದ್ ಸಾಲ 2 ಸಾಲ ಕಟಾವ್ ಮಾಡಲ್ಲ ಸರ್ ನಾವು. ಹಿಪ್ಪನೇರಳೆ ಅಲ್ಲಿ ನಾವ್ ಏನೇ ಹೊಡೆದ್ರು 2 ಸಾಲ ಮಾತ್ರ ಕಟ್ ಮಾಡಲ್ಲ ಸರ್, ಆ ಕಡೆ ಕಟ್ ಮಾಡ್ಕೊಂತೀವಿ ಸರ್. ಲಾಸ್ಟ್ ಅವು ಕುರಿ ನಾವ್ ಏನ ದನಗಳು ಮಾಡ್ತೀವಲ್ಲ ಸರ್, ಅದಕ್ಕೆ ಕಟ್ ಮಾಡಿ ಹಾಕ್ಬಿಡ್ತೀವಿ ಸರ್. ಈಗ ಒಂದ್ ಸಣ್ಣ ಲಾಜಿಕ್ ಇಲ್ಲಿ ಇರೋದು, ಆ ರೇಷ್ಮೆ ಹುಳುಗಳಿಗೆ ರಾಸಾಯನಿಕ ಔಷಧಿಗಳನ್ನ ಹಾಕಿದ್ರೆ ಸತ್ತೋಗ್ಬಿಡ್ತದೆ ಅಂತ ನಿಮ್ಗೆ ಒಂದು ತಿಳುವಳಿಕೆ? ಹೌದು ಸರ್. ಈ ನಾವು ಮನುಷ್ಯರು ತಿನ್ನುವ ಈ ತರಕಾರಿಗಳಿಗೆ ಇಷ್ಟೊಂದು ರಾಸಾಯನಿಕ ಔಷಧಿಗಳನ್ನ ಸಿಂಪಡಿಸ್ತಿದ್ದೀರಲ್ಲ, ಹೇಗೆ? ಇಲ್ಲ ಸರ್, ಈ ಮೊದ್ಲೆಲ್ಲ ಅದನ್ನೇ ಸಿಂಪಡಣೆ ಮಾಡ್ತಿದ್ವಿ ಸರ್. ಈಗ ಈಗ ನಾವು ಮೊನ್ನೆ ಈಗ ಈ ಸೆಣಾರ್ ಹೇಳ್ದಂಗ ಆರ್ಗಾನಿಕ್ ಏನು ಯೂಸ್ ಮಾಡ್ತಾ ಇದಾರಲ್ಲ ಸರ್, ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಸರ್. ಈಗ ಮೊದ್ಲೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ವಿ ಸರ್, ಈಗ ಆರ್ಗಾನಿಕ್ ನ ಯೂಸ್ ಮಾಡ್ತಾ ಇದೀವಿ ಸರ್. ಯಾವ್ದು ಬಳಸ್ತಾ ಇಲ್ವಾ? ಯಾವ್ದು ಬಳಸ್ತಾ ಇಲ್ಲ ಸರ್. ಇನ್ನ ಅವ್ರ ಏನ್ ಕೊಡ್ತಾ ಇದಾರಲ್ಲ ಸರ್ ಆರ್ಗಾನಿಕ್ ಇಂದ, ಇನ್ನ 3 ವರ್ಷ ಹೋದ್ರೆ ನಮ್ದೇ ಒಂದ್ ತರಕಾರಿ ಇದೆ ಆರ್ಗಾನಿಕ್ ಇಂದ ಒಂದ್ ವೆಜಿಟೇಬಲ್ ಅಂತಂದ ಹೇಳಿ ಒಂದ್ ಅಂಗಡಿ ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಅವ್ರು. ಗುಡ್ ಗುಡ್. ಅಂದ್ರೆ ನೀವು ರಾಸಾಯನಿಕ ಬಳಸೋದು? ರಾಸಾಯನಿಕ ಬಳಸ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಈಗ ನೀವು? ಏನ್ ಸರ್, ರಾಸಾಯನಿಕ ಔಷಧಿಗಳನ್ನ ಗೊಬ್ಬರಗಳನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಈಗ 1 ವರ್ಷ ಆಯ್ತು ಸರ್ ನಮ್ಗೆ. 1 ವರ್ಷ ಆಯ್ತಾ? ಹ್ಞೂ ಸರ್. ಇನ್ನೊಂದು 2-3 ವರ್ಷಕ್ಕೆ ಹೋದ್ರೆ ಅದರಿಂದ ನೀವು 3 ವರ್ಷ ಟೈಮ್ ಹೇಳ್ಯಾರ ಸರ್ ಅವ್ರು, ಮಣ್ಣೆಲ್ಲ ಪರಿವರ್ತನೆ ಆಗ್ಬಿಡ್ತಾರೆ. ನಮ್ದು 3 ವರ್ಷದಿಂದ ನಮ್ಮ ಔಷಧಿನೆ ನೀವು ಬಳಸಿ ಮಾಡ್ಕೊಂತ ಇದ್ರೆ ನಮ್ದೆಲ್ಲ ಅವ್ರ ಐಡೆಂಟಿ ಪ್ರೂಫ್ ಎಲ್ಲ ತಗೊಂಡಾರ ಸರ್ ಅವರು. ನಾವೇನ್ ಮೆಡಿಸಿನ್ ತಗಂತೀವಿ ಅವ್ರಿಗೆಲ್ಲ ಹೋಗುತ್ತೆ ಸರ್, ಅದು ಬಿಲ್ಲಿನ ರಿಪೋರ್ಟ್, ಇವ್ರು ಬಳಸ್ತಾ ಇದಾರ ಇಲ್ಲ, ಮುಡಿತಾ ಇದಾರ ಇಲ್ಲ ಅಂತ ಒಬ್ರು ನೋಡ್ತಾ ಇದಾರ ಸರ್ ಅವರು. ಅದನ್ನೇನ ಮಾಡಿದ್ನಿ ಅಂದ್ರೆ ನಾಳೆ ನಮ್ದೇ ಒಂದು ಅಂಗಡಿ ಮಾಡ್ತೀವಿ ರಾಸಾಯನಿಕ ಇಲ್ದಂಗೆ ಇದು ಬೆಳೆದಿರ ಅಂತಂದು ಹೇಳಿ. ಈಗ 1 ವರ್ಷದಿಂದ ನೀವು ರಾಸಾಯನಿಕ ಒಳಸುರಿಗಳನ್ನು ಬಿಟ್ಟು ಸಾವಯವ ಒಳಸುರಿಗಳಿಗೆ ಬಂದಿದ್ದೀರಿ. ಹೌದಾ? ಹೇಗೆ ಬರ್ತಾ ಇದೆ ಬೆಳೆಗಳಿಗೆ? ಏನು ತೊಂದರೆಗಳು ಹೀರೆಕಾಯಿಗೆ ಆಗಿರ್ಬೋದು, ಏನು ಸಮಸ್ಯೆಗಳಿದಾವ ಈಗ? ರೋಗಗಳು ಬರ್ತಾ ಇದಾವ? ರೋಗ ಏನಿಲ್ಲ ಸರ್. ರೋಗ ಏನಿಲ್ಲ? ರೋಗ ಏನಿಲ್ಲ ಸರ್. ರೋಗ ಅಂದ್ರೆ ಹುಳ ಏನೋ ಒಂದೇ ಬರುತ್ತೆ ಸರ್, ಅವಾಗ ಒಂದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡಂತ ಹೇಳ್ಯಾರ ಸರ್ ಅವರು. ಯಾವ ಸಂದರ್ಭದಲ್ಲಿ ಬರುತ್ತೆ ಅದು ಹೀರೆಕಾಯಿಗೆ? ಕಾಯಿ ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಗ ಕಾಯಿ ಕೊರಕುಳ ಅಂತ ಒಂದು ಬರುತ್ತೆ ಸರ್, ಅದೇ ಬರ್ತದೆ, ಅದು ಒಂದಕ್ಕೆ ಅದು ಸ್ಪ್ರೈ ಮಾಡ್ತೀವಿ ಸರ್. ಉಳಿಕಿದ ಎಲ್ಲ ಮೆಡಿಸಿನ್ಗೆ ಸಾವಯವ ಗೊಬ್ಬರನ ಕೊಡ್ತೀವಿ. ಅದು ಕಾಯಿ ಕೊರಕ ಹುಳದ ಬಾಧೆ ಒಂದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ? ಬೇರೆ ಏನು ಸಮಸ್ಯೆ ಇಲ್ಲ ಸರ್. ಎಲೆ ಮುಟ್ಟರೋದು ಮುಟ್ಟರು ಎಲ್ಲ ಇದಕ್ಕೆ ಕಂಟ್ರೋಲ್ ಮಾಡ್ತಾರೆ ಇವ್ರು ಏನು ಕೊಡ್ತಾರಲ್ಲ ಸಾವಯವ, ಅದರಲ್ಲಿ ಮುಟ್ಟರು ಇದ್ದ ಸತಿ ಚಿಗುರು ಚೆನ್ನಾಗಿ ಬರುತ್ತೆ ಸರ್. ಚಿಗುರು ಚೆನ್ನಾಗಿ ಬರ್ತದೆ ಸರ್. ಈಗ ನಮ್ಮ ರೇಷ್ಮೆ ಇದರಲ್ಲಿ ಮುಟ್ಟರು ಬರ್ತದೆ ಸರ್, ಮೊದಲೆಲ್ಲ ಮೊದಲೆಲ್ಲ ಹೌದು, ಅದು ಎಲೆ ಏನು ಹುಳನ ತಿನ್ನಕ್ ಬರಲ್ಲ ಸರ್, ಹಂಗ್ ಬರ್ತತ್ತ. ಇದು ಯಾವಾಗ ಅದು ಸ್ಪ್ರೇ ಮಾಡಿದ ಕೂಡ ಆ ಮುಟ್ರಲಿಂದ ಮೇಲ್ಗಡೆ ಕುಡಿ ಕ್ಲೀನ್ ಆಗಿ ಎಲೆ ಬರ್ತದೆ ಸರ್. ಅದು ಅದನ್ನ ನೋಡಿ ನಾವು ಇದನ್ನ ಬಹಳ ರಿಸಲ್ಟ್ ಚೆನ್ನಾಗಿದೆ, ಚೆನ್ನಾಗೈತಿ, ಇದನ್ನ ಮಾಡ್ಬೇಕು ನಾವು ಅಂತಂದೇಳಿ ಯೂಸ್ ಮಾಡಿದ್ ಸರ್. ನಮ್ಮ ಈಜಣ್ಣ ನಮ್ಮ ಹೊಲ ಪಕ್ಕದ ಇರಾರ ಸರ್, ಅವರು ಅವ್ರದ್ದು ಪಾಯ್ಜನ್ ಆಗಿರೋದನ್ನ ಅವ್ರ ಹುಳ ಸತ್ತೋ ನಾಳೆ ಸಾಲ ಹೊತ್ಕೊಂಡಿರ್ತಾರೆ ಎಲ್ಲಾರು ಏನ್ ಮಾಡ್ಬೇಕು ಏನಿಲ್ಲ ಅಂತ ಮಾಡಾರ. ಈಗ ಅವ್ರು ಚೆನ್ನಾಗಿ ಬೆಳಿ ತೆಗಿತಾ ಇದಾರೆ ಸರ್. ಅದನ್ನ ಹಾಕಿ ನಿಮಗೂ ಪ್ರಭಾವ ಬೀರಿದೆ ಪ್ರಭಾವ ನಮಗೆ. ಅದನ್ನ ನೋಡಿ ನಾವು ಇದನ್ನ ಮಾಡ್ಬೇಕಂತಂದೇಳಿ ಮನಸ್ಸು ಮಾಡಿ ಅದನ್ನ ಮಾಡ್ತಾ ಇದೀವಿ ಸರ್ ನಾವು ಸತಿ. ಈಗ ಹೀರೆಕಾಯಿಗೆ ಅದು ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲ ಅಂತೀರಿ? ಬೆಳೆ ಚೆನ್ನಾಗಿ ಬರ್ತಾ ಇದೆಯಾ ಈಗ? ಹ್ಞೂ ಚೆನ್ನಾಗಿ ಬರುತ್ತೆ ಸರ್. ಇಳುವರಿ ಎಲ್ಲ? ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಎಷ್ಟು ಎಕರೆ ಹಾಕಿದ್ರಿ ಈಗ ಹೀರೆಕಾಯಿ? ತುಪ್ಪರಿಕಾಯಿನ ಸರ್ ನಾವು ಹೀರೆಕಾಯಿ ಇಲ್ಲ ಸರ್, ಈ ಸಲ ಹಾಕಿಲ್ಲ, ಹಿಂದೆ ಬೆಳೀತಿದ್ರಿ? ಹಿಂದೆ ಬೆಳೆದಿದ್ವಿ ಸರ್, ಈಗ ತುಪ್ಪರಿಕಾಯಿ ಹಾಕಿರ ಸರ್. ತುಪ್ಪರಿಕಾಯಿ ಈಗ ಹಾಕಿದ್ರಿ? ಹ್ಞೂ ಸರ್. ತುಪ್ಪರಿಕಾಯಿ ಎಷ್ಟು ಎಕರೆ ಹಾಕಿದ್ರಿ? ಒಂದು ಎಕರೆ ಹಾಕಿ ಸರ್. ಒಂದು ಎಕರೆ, ಒಂದು ಎಕರೆಗೆ ತುಪ್ಪರಿಕಾಯಿಯನ್ನು ಹಾಕಬೇಕು ಅನ್ನೋದಂದ್ರೆ ಅದನ್ನು ಆರಂಭದಲ್ಲಿ ಏನೇನು ಮಾಡ್ತೀರಿ ನೀವು ಅಲ್ಲಿ? ಸ್ಟಾರ್ಟಿಂಗ್ ಇದೇ ಗಳೆ ಕುಂಟಿ ಹೊಡಿಸ್ತೀವಿ ಸರ್, ಎಲ್ಲ ಅರಿಗಿ ದಳೆ ಬಿಡ್ತೀವಿ ಸರ್. ನಮ್ಮ ಡ್ರಿಪ್ ಇದ್ರೆ ಡ್ರಿಪ್ ಹಾಕ್ತಿವಿ ಸರ್. ಮತ್ತೆ ಸಾಲ್ ನೀರು ಹರಿಸ್ಬೇಕಂದ್ರೆ ಸಾಲ ನೀರು ಮಾಡ್ತೀವಿ ಸರ್. ಮೂರಡಿ ಒಂದು ಸಾಲ್ ಮಾಡ್ತೀವಿ ಸರ್ ಡ್ರಿಪ್ಪಿಗೆ. ಬೀಜ ಇಲ್ಲೇ ಕೊಪ್ಪಳಿಂದ ಹೋಯ್ತು ಮರಿ, ಚಲೋ ಬೀಜ ತರ್ಬೇಕು ಸರ್ ರೈತರು ಮಾತ್ರ. ಇವ್ರು ಏನ್ ಮಾಡ್ತಾರೆ ರೈತರು, ನಿಮ್ಗೆ ಅದು ಆಯ್ಕೆ ಹೆಂಗ್ ಗೊತ್ತಾಗುತ್ತದೆ ಇದು ಚೆನ್ನಾಗಿದೆಪ್ಪ ಅಂತ? ಯಾವ ರೀತಿ ನೀವು ಗುರುತಿಸ್ತೀರಿ ಬೀಜ ಸರ್? ಈಗ ನಮ್ಮ ರೈತರು ಏನ್ ಮಾಡ್ತಾರೆ ಸರ್, ಬೀಜದ ಸಾಣೆತನ ಮಾಡ್ತಾರೆ ಸರ್. ಅಲ್ಲ ಒಳ್ಳೆ ಇಳುವರಿ ಹೈಬ್ರಿಡ್ ಇಳುವರಿ ಬರೋಂಥ ಬೀಜನ ಬಿಡ್ತಾರೆ ಸರ್ ಅವರು. ಇದಕ್ಕೆ 200 ರೂಪಾಯಿ ಪ್ಯಾಕೆಟ್ ಯಾಕೆ ತರಬೇಕು? 1000 ರೂಪಾಯಿ ಕೊಟ್ಬಿಟ್ರೆ 1 ಕೆಜಿ ಬರುತ್ತಲ್ಲ ಬೀಜ, ನಾಳೆ ನಮಗೆ ಲಾಭ ಮುಂದೆ ಬರ್ತದೆ ಅಂತ ಅದು ಯೋಚನೆ ಮಾಡಲ್ಲ ಸರ್. ಒಟ್ಟ ಅವರಿಗೆ ಆಗಿನ ಪೂರ್ತಿ ಸಂದರ್ಭದ ಖರ್ಚು ಉಳಿಸೋದಕ್ಕೆ ಅದನ್ನು ಉಳಿಸ್ಬೇಕಲ್ಲ, ಉಳಿಸಿದ್ವಲ್ಲ ಸಾಕಷ್ಟು ಈಗ ನಡೀತೈತೆ ಅಂತ ಆ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ ಸರ್ ಅವರು. ಆ ಲೆಕ್ಕಕ್ಕೆ ಹೋಗ್ಲೇಬಾರ್ದಂತ ನಮ್ ಸರ್ ಈ ಶಿಫಾರಸು ಮಾಡಿರೋ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದು. ಹ್ಞೂ ಸರ್, ಹಂಗಾಗಿ ನಾವು ಅದನ್ನ ಯೂಸ್ ಮಾಡ್ಬೇಕು ಸರ್ ಪ್ಯಾಕೆಟ್ನ. ಅಂದ್ರೆ ನೀವು ಈ ನಿಟ್ಟಿನಲ್ಲಿ ಒಟ್ಟು ಶಿಫಾರಸು ಮಾಡಿರ್ಬೇಕು ತಜ್ಞರು, ಮತ್ತು ರೋಗ ನಿರೋಧಕ ಶಕ್ತಿ ಅದಕ್ಕೆ ಇರಬೇಕು, ರೋಗಗಳು ಇರಬಾರ್ದು, ಯಾವ ತರ ರೋಗ ಜಲ್ದಿ ಬರಬಾರ್ದು ಅಂತ ಬೀಜಗಳನ್ನ ನೀವು ಆಯ್ಕೆ ಮಾಡ್ತೀರಿ. ಹಂಗಾಗಿ ನಾವು ಅದನ್ನೇ ಯೂಸ್ ಮಾಡ್ತೀವಿ ಸರ್. ಅದನ್ನ ನಾವು ಯೂಸ್ ಮಾಡಿದ್ರೆ ಸರ್ ಅದು ನಾವು ಮಾರ್ಕೆಟ್ನಲ್ಲಿ ನಮಗೆ ಜಲ್ದಿ ಹೋಗ್ತಾರೆ ಸರ್ ಕಾಯಿ ಕಾಯಿ ಚೆನ್ನಾಗಿ ಅವರು ವಿನ ಹಂಗೆ ಇರ್ತಾವೆ ಸರ್. ಅವರು ಯೋಚನೆ ಮಾಡ್ತಾರೆ ಆಮೇಲೆ ಯೋಚನೆ ಮಾಡ್ತಾರೆ ಸರ್, ಏ ನಾವು ಆ ಬೀಜ ಹಾಕ್ಬೇಕಾಯ್ತು ಆ ಬೀಜ ಹಾಕ್ಬೇಕಾಯ್ತು ಅಂತ ಮೊದಲೇ ಯೋಚನೆ ಮಾಡಲ್ಲ ಸರ್ ರೈತರು. ಹಿಂಗಾಗಿ ರೈತರುಗಳು ಹಿಂಜರಿತಾರೆ ಸರ್, ನಷ್ಟಕ್ಕೊಳಗಾಗ್ತಾರೆ ನಷ್ಟಕ್ಕೊಳಗಾಗ್ತಾರೆ ಸರ್. ಅಲ್ಲ ಸೊ ಈ ನಿಮಗೆ ಈ ಥರದ್ದೆಲ್ಲ ನಾನು ಹಿಂಗಿರಬೇಕು ನಾನು ಇಂಥದ್ದೇ ಬೀಜ ಆಯ್ಕೆ ಮಾಡ್ಕೊಳ್ಬೇಕು ಸರ್? ನನ್ನ ಹತ್ರ ಎಲ್ಲ ಕಂಪ್ನಿಗಳು ಬರ್ತಾರೆ ಸರ್. ಬರ್ತಾರೆ ಅಲ್ಲೇ ರೋಡ್ ಸೈಡ್ ಆಗುತ್ತಲ್ಲ ಸರ್, ಎಲ್ಲರೂ ಬರ್ತಾರೆ ಸರ್. ಅವ್ರವ್ರು ಒಂದೊಂದು ಕಂಪ್ನಿ ಒಂದೊಂದು ವೆರೈಟಿ ಹೇಳ್ತಾರೆ, ಕೊಟ್ಟು ಹೋಗ್ತಾರೆ ಸರ್ ಸ್ಯಾಂಪಲ್. ನನಗೆ ಅದ್ರಾಗ ಯಾವ್ದು ಚಾಯ್ಸ್ ಆಕತಿ ಯಾವ್ದು ಲೈಕ್ ಆಕತಿ ಅದನ್ನೇ ಯೂಸ್ ಮಾಡ್ತೀವಿ. ಹಿಂಗೆ ಏನಾದರೂ ಯಾವಾಗಾದ್ರೂ ಮೋಸ ಆಗಿದೆಯಾ ನಿಮಗೆ ಬೀಜಗಳ ಸಮಸ್ಯೆ ಆಯಿತು? ಎಷ್ಟೋ ಸಲ ಬೇರೆ ಬೇರೆ ರೈತರು ಕೆಲವು ಸಲ ಬೀಜನೇ ಚೆನ್ನಾಗಿ ಕೊಟ್ಟಿಲ್ಲ ಅಂತೇಳಿ ಆರೋಪ ಮಾಡಿರು ಇದಾವೆ ನಿಮ್ಗೆ? ಆ ಥರ ಯಾವ್ದು ನಮಗೆ ಆ ಥರ ಏನು ಆಗಿಲ್ಲ, ಒಳ್ಳೆ ಕಂಪ್ನಿಗಳು ಇರೋವಂಥ ಬೀಜಗಳನ್ನ ಚಾಯ್ಸ್ ಮಾಡ್ತೀವಿ ಸರ್ ನಾವು ಅಂತಾರೆ. ಅಂಥವ್ ಮಾತ್ರ ನಮ್ಗೆ ಯಾವ್ದು ಏನು ಆಗಿಲ್ಲ ಸರ್. ಈಗ ತುಪ್ಪರಿಕಾಯಿ ಈಗ ಬೆಳೆ ಬರ್ತಾ ಇದೆಯಾ ನಿಮಗೆ? ಹ್ಞೂ ಸರ್. ಕಟಾವು ಮಾಡ್ತಾ ಇರ್ತೀವಿ. ಕಟಾವು ಮಾಡ್ತಾರೆ. ಎಷ್ಟು ದಿನಕ್ಕೆ ಒಂದ್ಸಲ ಕಟಾವು ಆಗ್ತಾ ಇರ್ತದೆ? 2 ದಿವಸಕ್ಕೊಂದ್ಸಲ ಕಟ್ ಮಾಡ್ತೀವಿ ಸರ್. ಕಟ್ ಮಾಡ್ತೀರಿ? ಎಲ್ಲಿ ಕಳಿಸ್ತೀರಿ ಮಾರ್ಕೆಟ್ಗೆ? ಇಲ್ಲಿ ಹೊಸಪೇಟೆಯಲ್ಲಿ ಕಳಿಸ್ತೀವಿ ಸರ್. ಹೇಗಿದೆ ಈಗ ಬೆಲೆ? ಈಗ 160 ರೂಪಾಯಿ ಆಗ್ತಾರೆ ಸರ್ ಮಣ. ಮಣ ನೂರ 160. ಈಗ ನಿಮಗೆ 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಅದೆಲ್ಲ? 1 ಎಕರೆಗೆ ನಾವು ಕೋಲೆಲ್ಲ ಹಾಕ್ತೀವಲ್ಲ ಸರ್, 25,000 ಬರುತ್ತೆ ಸರ್ ಆರಂಭದಲ್ಲಿ. ಮತ್ತೆ ಇದು ಎಷ್ಟು ತಿಂಗಳವರೆಗೂ ನಿಮಗೆ ಬೆಳೆ ಬರ್ತಾನೆ ಇರ್ತದೆ? 6-7 ತಿಂಗಳ ತನಕ ಇರುತ್ತೆ ಸರ್ ಬೆಳೆ. ತಗೊಳ್ಬೋದು? ಬೆಳೆ ತೆಗಿತೀವಿ. ಆಮೇಲೆ ಅದನ್ನೆಲ್ಲ ಕೆಡಿಸ್ಬೇಕಾ? ಆಮೇಲೆ ತೆಗೆದು ಬಿಡ್ತೀವಿ ಸರ್. ತೆಗೆದು ಬಿಡ್ತೀರಿ? 6-7 ತಿಂಗಳ ಒಳಗಡೆ ನೀವೊಂದು ಎಷ್ಟು ಖರ್ಚು ಮಾಡಿರ್ತೀರಿ ಅಂದರೆ ಕೂಲಿ ಅದೆಲ್ಲ ಸೇರಿ? ಇದು ವಾರ ಪೇಮೆಂಟ್ ಲೆಕ್ಕ ಸರ್, ನಮ್ದಂಗ ವರ್ಷದ ಲೆಕ್ಕ ಗೊತ್ತಾಗಲ್ಲ. ಈಗ ನೀವು ಮಾರ್ಕೆಟಿಗೆ ಕಳಿಸ್ತೀರಲ್ಲ, ಮಾರ್ಕೆಟಿಗೆ ಒಟ್ಟು 2 ದಿವಸಕ್ಕೊಂದ್ಸಲ ಕಟಾವು ಮಾಡಿ ಕಟಾವು ಮಾಡ್ತೀರಿ? ಹ್ಞೂ ಸರ್. ನೀವು ಕಟಾವು ಮಾಡಿದೆ ಅದು ನಿಮಗೆ ಅಂದರೆ ಆರಂಭದಿಂದ ಈಗ ನೋಡಿ ಬೀಜಕ್ಕೂ ಒಂದಿಷ್ಟು ಹಣ ಹಾಕ್ತೀರಿ, ಮತ್ತು ಅವು ಕೋಲ್ ಕಟ್ತೀರಿ, ಅದೆಲ್ಲ ಬಳ್ಳಿ ಹರಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀರಿ, ನೀರಾವರಿ ಹೇಗೆ ಮಾಡ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರೆ ಹೇಗೆ ಡ್ರಿಪ್ ಮಾಡಿ ಸರ್? ಹನಿ ನೀರಾವರಿ ಮಾಡ್ಕೊಂಡು ಹನಿ ನೀರಾವರಿ ಅದಕ್ಕೂ ಸಹಿತ ಖರ್ಚು ಮಾಡ್ತೀರಿ, ಅಂದಾಜು ಎಷ್ಟು ಖರ್ಚು ಬರ್ತದೆ ಅಂತ ನಿಮ್ಗೆ ಇಷ್ಟೆಲ್ಲ ಸೇರಿ? ಇಷ್ಟೆಲ್ಲ ಸೇರಿದ್ರೆ ಒಂದು 35,000 ಬರ್ತದೆ. 35,000 ಬರ್ತದೆ. ಸೊ ನಿಮ್ಮ ಬೆಳೆಯಿಂದ ಎಷ್ಟು ತಗೊಳ್ತೀರಿ ನೀವು? ಬೆಳೆಯಿಂದ ಒಂದು ಆ ಸಲ 80,000 ಬಂತು ಸರ್. ಎಲ್ಲದು ಸೇರಿ? ಎಲ್ಲ ಸೇರಿ 80, 1,00,000 ರೂಪಾಯಿ ಸರ್. ಒಂದು 1,00,000 ಬಂತು ಸರ್ ನಮಗೆ. 50% ಲಾಭ ಇರ್ತದೆ. ಹ್ಞೂ ಸರ್. 50 ಭಾಗ ಖರ್ಚು, 50 ಭಾಗ ಲಾಭ ಬರ್ತದೆ. ಹ್ಞೂ ಸರ್. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನೀವು ಮೆಟೀರಿಯಲ್ದು ಮಾತ್ರ ಖರ್ಚು ಅಂದ್ಕೊಂತೀರಿ. ಈಗ ನೀನು ಕೆಲಸ ಮಾಡ್ತಿದ್ಯಾ, ನಿನ್ನ ಕೂಲಿ ಲೆಕ್ಕ ಹಿಡಿಯೋಲ್ಲ ನೀವು? ನಮ್ಮ ಕೂಲಿನ ಅದರಲ್ಲೇ ಆಗ್ತೀವಿ ಸರ್ ನಾವಾದ್ರೂ. ಈಗ ನೀವು ಕೆಲಸ ಮಾಡ್ತೀರಿ ಅಂದರೆ ನೀವೇ ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋದ್ರೆ ಅಲ್ಲಿ ಕೂಲಿ ತಗೊಳ್ತಿರ್ತಾನೆ. ಹೌದಾ ಸರ್? ಸೊ ಅದನ್ನು ಸಹಿತ ವೆಚ್ಚ ಅಂತ ಅನ್ಕೊಳ್ತೀರಾ ಹೇಗೆ ನೀವು? ಅದನ್ನು ಲೆಕ್ಕ ಹಾಕ್ತೀವಿ ಸರ್. ನಾವು ಗಂಡ ಹೆಂಡತಿ ಇಬ್ಬರೇ ಮಾಡ್ತೀವಿ ಸರ್. ಒಂದೊಂದು ಸಲ ಆಳು ಸಿಗ್ತಾ ಇರಲ್ಲ, ನಾವೇ ಇಬ್ಬರೇ ಇರ್ತೀವಿ ಸರ್. ಅದನ್ನು ಖರ್ಚಿಗೆ ಹಾಕ್ತೀವಿ ಸರ್. ನಾವೊಂದು ಡೈರಿ ಮಾಡಿದ್ವಿ ಸರ್, ಒಂದು ಪುಸ್ತಕ. ಯಾವ್ದೇ ಇಬ್ರು ಹೋಗಿರ್ತೀರಿ ಗಂಡ ಹೆಂಡತಿ ಕೆಲಸಕ್ಕೆ, 350 ರೂಪಾಯಿ ನೀ ರಸೂಲ್ ಅವ್ರ ಕೂಲಿ, 350 ರೂಪಾಯಿ ನಿಮ್ಮ ಹೆಣ್ಮಕ್ಳು ಕೂಲಿ ಅಂತ ಬರ್ಕೊಳ್ತೀರಾ? ಈ ವಾರ ಎಷ್ಟು ಮಂದಿ ಇದೀವಿ ಸರ್ ಅಂತ ನಮ್ಮಿಬ್ರದ್ದು ಸತಿ ಅದರಲ್ಲೇ ಸೇರಿಸ್ತೀರಿ. ಅದನ್ನು ಖರ್ಚಲಲ್ಲಿ ಇಟ್ಕೊಳ್ತೀರಿ. ಲೆಕ್ಕ ತಗೋಬೇಕು, ಯಾಕಂದ್ರೆ ನಾಳೆ ನೀವು ಮಾರ್ಕೆಟ್ಗೆ ಬೆಳೆಗಳನ್ನ ಒಯ್ದಾಗೆ ನಿಮ್ಗೆ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ಅನ್ನೋದ್ರೂ ನಿಮ್ಗೆ ರೈತರಿಗೆ ಇರ್ಬೇಕಲ್ವ? ಅದು ಲಾಸ್ಟಿಗೆ ಗೊತ್ತಾಗಲ್ಲ ಸರ್, ಈ ಹೊಲದಲ್ಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ಖರ್ಚು ಆಗಿದೆ. ಅದೇ ಬೇರೆ ಕಾರ್ಮಿಕರನ್ನ ತಂದ್ರು ಕೆಲಸ ಮಾಡಿಸಿದಾಗ ಅವ್ರಿಗೆ ದುಡ್ಡು ಕೊಡ್ಬೇಕು ತಾನೆ. ಹೌದು ಸರ್. ಹಾಗೆ ನೀವು ಕೆಲಸ ಮಾಡಿದಾಗಲೂ ಸಹಿತ ಲೆಕ್ಕ ಇದು ಖರ್ಚು ಅಂತಾನೆ ಭಾವಿಸ್ಕೊಂಡಾಗೆ ಆಗ ರೈತನಿಗೆ ಓ ಬರೀ ನಾನು ಬೆಳೆ ಬೀಜಕ್ಕೆ ಗೊಬ್ಬರಕ್ಕೆ ನೀರಿಗೆ ಮತ್ತು ಪೈಪು ಅದು ಇದಕ್ಕೆ ಅಷ್ಟೇ ಅಲ್ಲ, ಇಷ್ಟು ನಾವು ನಮ್ಮ ಶ್ರಮದ ಕೂಲಿನೂ ಅದಕ್ಕೆ ಸೇರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ರೈತ. ಹೌದು ಸರ್. ಅದಲ್ವಾ, ಆಗ ಉತ್ತಮ ಬೆಲೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಈ ಥರದ ಖರ್ಚುಗಳನ್ನೆಲ್ಲ ಕೈಬಿಟ್ರೆ ಹೆಂಗೋ ಬಂದ ರೇಟಿಗೆ ಕೊಟ್ಬಿಡೋ ಅನ್ನೋ ಲೆಕ್ಕದಲ್ಲ ಹೋಗ್ಬಿಡ್ತಾರೆ ಹೇಗೆ ಅಲ್ವಾ? ಹಂಗೇನು ಮಾಡಲ್ಲ ಸರ್. ಸೊ ಇದೆಲ್ಲ ಖರ್ಚಿಡಿದಾಗ ಮಾತ್ರ ಒಂದಿಷ್ಟು ಲಾಭ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಒಟ್ಟ ನಮಗೆ ರೇಟ್ ಚೆನ್ನಾಗಿ ಸಿಕ್ಕರೆ ಏನು ಅನಿಸಲ್ಲ ಸರ್ ಅಷ್ಟೇ. ಈಗ ನೀವು ಹೇಳಿದ್ರಿ ತುಪ್ಪರಿಕಾಯಿಗೆ ಎಲ್ಲ ಸಾವಯವ ವಸ್ತುಗಳನ್ನೇ ಬಳಸ್ತೀರಿ ಅಂತ. ಈ ತುಪ್ಪರಿಕಾಯಿ ನಿಮ್ಮ ಮಾರುಕಟ್ಟೆಯಲ್ಲಿ ಹೇಗಿದೆ, ಬೆಲೆ ಚೆನ್ನಾಗಿ ಸಿಗ್ತಾ ಇದೆಯಾ ಈಗ? ಹ್ಞೂ ಸರ್, ಈಗ 180-160 ರೂಪಾಯಿ ಹಿಂಗೆ ಆಗ್ತದೆ ಸರ್. ಮಾಲಿನ ಮೇಲೆ ರೇಟ್ ಹಾಕ್ತಾರೆ ಸರ್. ನಮ್ಮ ತುಪ್ಪರಿಕಾಯಿ ಸ್ವಲ್ಪ ಚೆನ್ನಾಗಿರೋದು ಸರ್. ಒಬ್ಬೊಬ್ರು 150 ಹಾಕ್ತಾರೆ ಸರ್, 100 ರೂಪಾಯಿ ಹಾಕ್ತಾರೆ. ಸ್ವಲ್ಪ ಮಾಲು ಚೆನ್ನಾಗಿರೋರು ನಾವೆಲ್ಲ ಕೋಲ್ ಕಟ್ಟಿವಲ್ಲ ಸರ್, ಮಣ್ಣು ಹತ್ತಲ್ಲ ಯಾವುದೇ. ಹ್ಞೂ ಸರ್, ಅರೆ ಸ್ಥಿತಿಗೆ ಈಗ 4-6 ಅರೆಯೋದು ಆಳು ಇಬ್ಬರು ಅರಿತಾರೆ ಸರ್. ಸುಲಭ ಆಗ್ತದೆ, ಸುಲಭ ಆಗುತ್ತೆ ಸರ್. ಬಳ್ಳಿ ತುಳಿಯಂಗಿಲ್ಲ ಸರ್, ಅವರು ಹುಡುಕಾಟ ಇರಲ್ಲ, ಹುಡುಕಾಟ ಕಮ್ಮಿ ಕಾಣುತ್ತೆ ಎಲ್ಲ. ಹ್ಞೂ ಸರ್, ಈಗ ಬಗ್ಗೆ ಅರಿಬೇಕಂದ್ರೆ ಆಳುಗಳು ಬರಲ್ಲ ಸರ್. ಈಗ ಈಗ ಸುಮ್ಮನೆ ನಿಂತ್ಕೊಂಡು ಹಿಂಗೆ ಕೊಯ್ಕೆಂತ ಹೋದ್ರೆ ನಾವ್ರಿಗೆ ಅಷ್ಟು ಇದು ತ್ರಾಸ ಆಗಲ್ಲ ಸರ್. ಸರ್, ಈಗ ನೀವು ಆಳುಗಳಿಗೆಲ್ಲ ಏನು ಕೂಲಿ ಕೊಡ್ತೀರಿ ನಿಮ್ಮ ಭಾಗದಲ್ಲೆಲ್ಲ? ನಮ್ಮ ಕಡೆ 120-130 ಕೊಡ್ತೀವಿ ಸರ್ ಒಂದಿನಕ್ಕೆ. ಹ್ಞೂ ಸರ್. ಎಷ್ಟೊತ್ತು ಬಂದು ಕೆಲಸ? ಬೆಳಿಗ್ಗೆ 9 ಗಂಟೆಗೆ ಬರ್ತದೆ ಸರ್, 3 ಗಂಟೆಗೆ ಹೋಗ್ಬಿಡ್ತಾರೆ. ಹೋಗ್ಬಿಡ್ತಾರೆ. ಸೊ ಈ ಕಟಾವಿದ್ದಾಗೆ ನಿಮಗೆ ಎಷ್ಟು ಎಷ್ಟು ಜನ ಬೇಕಾಗ್ತದೆ ನಿಮ್ಗೆ ಆಳೆಲ್ಲ? ಈಗ ಸ್ವಲ್ಪ ಕಾಪ್ ಕಮ್ಮಿ ಐತೆ ಸರ್, ಚಳಿ ಅಲ್ಲ ಸ್ವಲ್ಪ. ದತ್ತು ಬಾಕ್ಸ್ ಹಿಂಗೆ ಸಿಗ್ತದೆ ಸರ್, ಇಬ್ಬರು ಹರಿತಾರೆ ಸರ್. ಇಬ್ರು ಇಲ್ಲಾಂದ್ರೆ ನೀವೇ ಗಂಡ ಹೆಂಡತಿ ಇಬ್ಬರೇ ತೊಡ್ಕೊಂಡ್ಬಿಡ್ಬೋದು. ಹ್ಞೂ, ನಾವೇ ಹರ್ಕೊಂತೀವಿ ಸರ್. ಈಗ ಅಂದ್ರೆ ಮಾರ್ಕೆಟಿಗೆ ಒಯ್ಯೋರು ಯಾರು? ಮಾರ್ಕೆಟಿಗೆ ನಾವೇನು ಒಬ್ಬರು ಆಟೋದಾರ ಐತೆ ಸರ್. ಈಗ ನಮ್ಮ ಊರಲ್ಲಿ ಕೆಂಜಿಟ್ನಲ್ಲಿ ಅಷ್ಟು ಮಂದಿ ತಾಂದಕ್ಕೆ ಸರ್, 2-3 ಆಟೋದಾರ ಅದಾರ. ಅವ್ರು ಆಟೋಕ್ಕೆ ಹಾಕಿ ಕಳಿಸ್ತೀವಿ ಸರ್. ಇಲ್ಲಿ ನಮ್ಮ ಮಾರ್ಕೆಟ್ನಾಗ ನಮ್ಮ ಯಾವ ಅಂಗಡಿ ನಮಗೆ ಚಾಯ್ಸ್ ಇರ್ತಾವೆ ಅವ್ರ ಅಂಗಡಿ ಬಿಡ್ತೀವಿ ಸರ್. ನೀವು ಹೋಗ್ತೀರಾ ತೊಗೊಂಡು? ನಾವು ಹಿಂದೆ ಹೋಗಲ್ಲ ಸರ್. ಮತ್ತೆ ಅಲ್ಲಿ ಯಾರು ನೋಡ್ಕೊಂತಾರೆ ನಿಮ್ಮ ತುಪ್ಪ? ಈಗೇನು ಹೋಗಿರ್ತಾನಲ್ಲ ಸರ್ ಆಟೋ, ಆತೆ ಹೋಗಿ ಅದೇ ವ್ಯಾಪಾರ ಮಾಡ್ಕೊಂಬರ್ತಾನೆ ಸರ್. ಹೌದಾ? ಹ್ಞೂ ಸರ್. ಅಷ್ಟು ವಿಶ್ವಾಸ ಅವ್ರ ಮೇಲೆ? ವಿಶ್ವಾಸ ಇದ್ರಕ್ಕೆ ಮತ್ತೆ ಅವರಿಗೆ ಆತಗೂ ಬೆಲೆ ಇರ್ತೈತೆ ಅಲ್ಲ ತಾಂದೋಕ. ನಾಳೆ ಹೆಂಗೆ ಮಾಡಿದ್ರೆ ಆತಗೆ ಮಾಲು ಸಿಗಲ್ಲ ಸರ್. ಅಲ್ಲೇನು ವ್ಯತ್ಯಾಸ ಆಗಂಗಿಲ್ಲ? ಹಂಗೇನಿಲ್ಲ ಸರ್. 4 ಮಂದಿ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟಿಂದ ಏನು ಸವಾಲಾಗುತ್ತೆ. ತೂಕದ ಬಗ್ಗೆ? ತೂಕ ನಮಗೆ ಒಂದ್ಸಲ ನೋಡ್ಕೊಂಡ್ ಬಂದಿರ್ತೀವಲ್ಲ ಸರ್, ಒಂದ್ ಬಾಕ್ಸ್ 25-26 ಕೆಜಿ ಬಂದೇ ಬರ್ತದೆ ಅಂತ ನೋಡಿರ್ತೀವ, ಆ ಲೆಕ್ಕಕ್ಕೆ ನಾವು ನೋಡ್ಕೊಂತೀವಿ ಸರ್. ಈಗ ಹಣ ಕೊಡೋದು ಆತೇನ? ಹ್ಞೂ ಸರ್, ಆತೇ ತಗೊಂಡ್ಬರ್ತಾನೆ. ತೊಗೊಂಡು ಬಂದ್ಬಿಡ್ತಾನೆ, ಪಟ್ಟಿ ಮಾಡಿ. ಅವತ್ತಿಂದ ಅವತ್ತೇ ಹಣ ಸಿಕ್ಬಿಡ್ತದೆ? ಅವತ್ತಿಂದ ಅವತ್ತಿನ ಕೊಡ್ತಾರೆ ಸರ್. ಈಗ ಒಂದು ವಾರಕ್ಕೆ ಎಷ್ಟು ಬರ್ತದೆ ನಿಮಗೆ ಒಂದು ಎಕರೆಯಲ್ಲಿ? ಈಗ ಒಂದು ವಾರ ನಾವು 35 ಬಾಕ್ಸ್ ಇರ್ತೀವಿ ಸರ್. ಒಂದು ವಾರ 2,000 ಒಂದು ದಿವಸಕ್ಕೆ, 2,500, 1,700, 1,800. ಇವತ್ತು ಮರಮ್ನಳ್ಳಿಗೆ ಹೋಗಿದ್ದೀವಿ ಸರ್, 200 ರೂಪಾಯಿ ಒಂದು ಬಾಕ್ಸ್ ಕೊಟ್ಟಿವಿ, 8 ಬಾಕ್ಸ್ ತಗೊಂಡು ಹೋಗಿದ್ದೆ. ಅಂತೇಳಿ 1600 rupees ಸರ್, ಅಲ್ಲೇನು ಕಮಿಷನ್ ಇಲ್ಲ ಏನಿಲ್ಲ, ಡೈರೆಕ್ಟ್ ವ್ಯಾಪಾರ. ಅಲ್ಲೇ ಯಾರು ಬಂದಿರ್ತಾರೆ ಅವ್ರಿಗೆ ನೀರು ಸರ್, ಈಗ APMC ಕಮಿಷನ್ ಕೊಡಬೇಕಾಗ್ತದೆ. APMC ಕಮಿಷನ್ ಕೊಡ್ಬೇಕು ಸರ್, ಆ ಮಾಲ್ರಿಗೆ ಕೊಡ್ಬೇಕು. ಎಷ್ಟು ಕೊಡ್ಬೇಕಾಗ್ತದೆ ಅಲ್ಲಿ? 100 crore rupees ಸರ್, ಅಲ್ಲಿ 5 rupees ಆ ಮಾಲ್ರಿಗೆ ಕೊಡ್ಬೇಕು. ಅಲ್ಲಿ ಇಳಿಸೋಕೆ ಏರ್ಸೋಕೆ ಸರ್, ಮತ್ತೆ ಜಾಗಕ್ಕೆ ಅಂತಂದು ಅದು ಒಂದು 7-8 rupees ತೆಗಿತಾರೆ ಸರ್. ಸೊ ಅಲ್ಲಿ ಸ್ವಲ್ಪ ಖರ್ಚಾಗ್ತದೆ ನಿಮಗೆ. ಅಲ್ಲಿ ಆಟೋ ಬಾಡಿಗೆ ಒಂದು ಐತಲ್ಲ ಸರ್, ಇನ್ನು ಅಲ್ಲಿ 10 rupees ಆಟೋ ಬಾಡಿಗೆ ತಗೊಂತಾರೆ. ಹತ್ತಿರದ ಸಂತೆಗಳಲ್ಲಾದ್ರೆ ನಿಮ್ಗೆ ಸುಲಭ. ಹ್ಞೂ ಸರ್, ಇವತ್ತು ಅಲ್ಲಿ 10 rupees ಬರೇ ಒಂದು ಬಾಕ್ಸಿಗೆ, 200 rupees ಬಾಕ್ಸ್ ಕೊಟ್ಟಿವಿ ಸರ್ ಇಲ್ಲಿ. ಓಹೋ, ನಮಗಿನ್ನು ಉಳಿತು ಸರ್ ಕಮಿಷನ್ ಎಲ್ಲ ಉಳಿತು. ಈಗ ರಸೂಲ್ ಅವರೇ, ನಿಮ್ಗೆ ತರಕಾರಿಗಳು ಅಂದರೆ ಒಂದಿಷ್ಟು ದಿನ ಕೈಯಲ್ಲಿ ದುಡ್ಡಾಡುವಂಥ ಕೆಲಸಗಳು. ಹ್ಞೂ ಸರ್. ರಸೂಲ್, ನೀವು ಕೇಳಿದ್ರೆ ತರಕಾರಿ ಬೆಳೆಯುವಂಥ ರೈತರಿಗೆ ಹಣಕಾಸಿನ ಕೊರತೆ ಬರೋಲ್ಲ, ಸಾಲಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ಹೌದಾ? ಸರ್ ಅದೇನು ಕರೆಕ್ಟ್ ಸರ್, ಸಾಲಗಳು ಏನು ಬರಲ್ಲ ಸರ್, ದೊಡ್ಡ ಪ್ರಮಾಣದಲ್ಲಿ ಸಾಲಗಳು ತೀರಲ್ಲ ಸರ್. ಹೌದಾ? ಹ್ಞೂ ಸರ್, ಇವು ಮನೆ ಖರ್ಚು ನಡೆಸ್ತದೆ ಸರ್, ರೊಟೀನ್ ಖರ್ಚುಗಳನ್ನ ನಡೆಸ್ತದೆ. ಹ್ಞೂ, ಸಂಘಗಳು ಏನು ಮಾಡ್ಕೊಂತೀವಿ ಸರ್, ಆ ಸಂಘಗಳಿಗೆ ಆ ವಾರ ವಾರ 2000 1500 3000 ಹಿಂಗೇನದವಲ್ಲ ಸರ್, ಅವ್ನು ಕಟ್ಕೊಂಡು ಅವು ಕಟ್ಕೊಂತ ಹೋಗಿ ಸರ್. ಸಂಘದಲ್ಲೆಲ್ಲ ಸಾಲ ಯಾಕೆ ತಗೊಂತೀರಿ? ಅವು ಈಗ ನಾವೇನು ಕಡಿಮೆ ಬಡ್ಡಿ ಇದೆ ಅಂತ ಸುಮ್ ಸುಮ್ಮನೆ ಯಾರು ಸಾಲ ತಗೊಳಲ್ವಲ್ಲ, ಇದಕ್ಕಾಗಿ ತಗೊಂಡಿರ್ತೀವಲ್ಲ ಸರ್, ವ್ಯವಸಾಯ ಮಾಡೋದಕ್ಕಾಗಿ. ಬೇರೆ ಕಡೆ ತಗೊಂಬಂದ್ರೆ ಜಾಸ್ತಿ ರೊಕ್ಕ ಸರ್, 3 rupees ಇಂಟ್ರೆಸ್ಟ್ ಇರ್ತದೆ ಸರ್. ಓಹೋ, ಇದಾದ್ರೆ ಕಡಿಮೆ ಬಡ್ಡಿ ಬರುತ್ತೆ. ಕಡಿಮೆ ಬಡ್ಡಿ ಸರ್, ಅಸಲೂ ಹೋಗುತ್ತೆ ಸರ್, ಬಡ್ಡಿನೂ ಹೋಗುತ್ತೆ. ನಿಮ್ಗೆ ಕಾಣೋದಿಲ್ಲ, ಸಾಲ ಮುಟ್ಟಿದ್ದೆ ಗೊತ್ತಾಗಲ್ಲ. ಸಾಲ ಮುಟ್ಟಿದ್ದೆ ಗೊತ್ತಾಗಲ್ಲ ಸರ್. ಸುಲಭ ಆಗಿ ಈ ಬ್ಯಾಂಕ್ನಲ್ಲಿ ಇನ್ನೂ 40000 ಮಾಡಿವಿ ಸರ್ ಗಾಡಿಗೆ ಅಂತಂದೇಳಿ. ಇನ್ನೂ ಹೋಗಿಲ್ಲ ಸರ್, ಬೇರೆ ಕಡೆ ಎಲ್ಲ ಸಂಘದಲ್ಲಿ ತಗೊಂಡು ಮಾಡ್ತಾ ಇದ್ದೀವಿ ಮನೆ ಕಟ್ಸಕ್ಕೆ. ಅವು ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಾನೆ ಇದೆ, ಮತ್ತೆ ತಗೊಂತಾ ಇದ್ದೀವಿ, ಹೋಗ್ತಾನೆ ಅದಾವ ಸರ್. ಕಣ್ಣಿಗೆ ಏನು ಕಾಣ. ಸಂಘದಲ್ಲಿ ನಿಮ್ಗೆ ಎಷ್ಟರವರೆಗೆ ಸಿಗುತ್ತೆ ಸಾಲ? 1 lakh ಒಂದು ಲಕ್ಷದವರೆಗೂ ಆರಾಮಾಗಿ ತಗೋಬೋದು. ಹ್ಞೂ ಸರ್. ಸೊ ಈಗ ಅಲ್ಲಿ ಅವರಿಗೆಲ್ಲ ಕಾನ್ಫಿಡೆಂಟ್, ರಸೂಲ್ ಅವರು ತರಕಾರಿ ಬೆಳೆಗಾರರು, ಮರುಪಾವತಿಗೆ ಏನು ತೊಂದರೆ ಇಲ್ಲ ಅಂದ್ ಸರ್. ಹೆಣ್ಮಕ್ಳ ಕಡೆಯಿಂದ ತಗೊಂತಾರೆ ಸರ್, ನಮ್ಮ ಕಡೆ ಏನೇ ಸರ್, ಅವ್ರು ನಮ್ಮ ಹೆಣ್ಮಕ್ಳು ತಗೊಂತಾರೆ ಸರ್. ಆದ್ರೆ ನೀವು ಸೈನ್ ಮಾಡ್ಬೇಕಾಗುತ್ತಾನ? ನಾವು ಸೈನ್ ಮಾಡ್ಬೇಕು, ನಾವು ಸೈನ್ ಮಾಡ್ಬೇಕು ಸರ್ ಮತ್ತೆ. ಸರಿ, ಇದ್ರ ಜೊತೆಗೆ ನಿಮ್ಮ ಈ ಕೆಂಚೆಟ್ನಹಳ್ಳಿ ಅಂದ್ರೆ ಅದು ಹೂಕೋಸಿನ ನಾಡು ಅಂತಾನೆ ಹೇಳ್ಬೋದು, ಅಷ್ಟು ಹೂಕೋಸ್ ಬೆಳಿತೀರಪ್ಪ. ಹೌದಲ್ವಾ? ಹೆಚ್ಚು ಪ್ರಮಾಣದಲ್ಲಿ ಮಾರ್ಕೆಟಲ್ಲೆಲ್ಲ ನಿಮ್ದೇ ಹೂಕೋಸ್ ಎದ್ದು ಕಾಣ್ತಾ ಇರ್ತದೆ, ಉತ್ತಮ ಇಳುವರಿ ಬರ್ತದೆ ಅಂತಾನು. ಈ ಹೂಕೋಸಿನ ಲಾಭ ಚೆನ್ನಾಗಿದೆಯಾ? ಹೂಕೋಸಿಂದ ಎಲ್ಲಾ ತರಕಾರಿಕಿನ ಹೂಕೋಸು ಬೆಟರ್ ಸರ್. ಹೌದಾ? ಹ್ಞೂ ಸರ್. ಅದೇನಿಲ್ಲ ಸರ್, ಹಚ್ಚಿ 2 ತಿಂಗಳಿಗೆ ಕಟಾವು ಬರುತ್ತಾರೆ, ಮತ್ತೆ ಒಂದ್ ವಾರದಲ್ಲಿ ಅಷ್ಟು ರೊಕ್ಕ ಒಂದೇಟಿಗೆ ಬರ್ತಾರೆ, ಒಟ್ಟಿಗೆ ಬರ್ತದೆ. ಒಂದ್ ವಾರದಲ್ಲಿ ಮುಗ್ದೋಗ್ಬಿಡುತ್ತೆ. ಮುಗ್ದೋಗ್ಬಿಡ್ತದ? ಎಷ್ಟು ತಿಂಗಳು ಬೆಳೆ ಅದು ಹೂಕೋಸು? 2.5 ತಿಂಗಳು. 2.5 ತಿಂಗಳಲ್ಲೇ? ಹತ್ತಾಗ 8 ದಿವಸ ಕಟಾವ್ ಸರ್. ಓಹೋ, 3 ತಿಂಗಳು ಅನ್ಕೊಳ್ಳಿ. 3 ತಿಂಗಳಿಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಓಹೋ, 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಹೂಕೋಸ್ ಹಾಕ್ಬೇಕಂದ್ರೆ? 1 ಎಕರೆಗೆ 30000 ಬರುತ್ತೆ ಸರ್. 30000 ಖರ್ಚು ಬರ್ತದೆ? 25-30000 ಸರ್ ಖರ್ಚು ಬರ್ತದೆ. ಹ್ಞೂ, ಈ ಕೂಲಿ ಆಳಾಗಿರ್ಬೋದು, ಅದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಆತ್ ಸರ್, ಕಟಾವು ಮಾಡಕ್ಕ ಎಲ್ಲದು ಬಂತು ಸರ್. 30000 ಬರುತ್ತೆ ಸರ್. 30000 ಬರ್ತದೆ. ಯಾವುದೇ ಹುಳ ಇಲ್ಲದಂಗೆ ಬೆಳೆಸ್ಬೇಕು ಸರ್. ಏನು ಸಮಸ್ಯೆ ಹೂಕೋಸ್ನಲ್ಲಿ? ಏನಾದರೂ ರೋಗಗಳು ಸಮಸ್ಯೆಗಳಿದಾವೆ? ಸಮಸ್ಯೆಗಳು ಅದಾವೆ ಸರ್. ರೈತರು ಭಾಳ ಮಂದಿ ಒಂದೊಂದ್ಸಲ ಹೂ ಬಿಟ್ಟರಲ್ಲ, ಒಂದ್ಸಲ ಹುಳ ಬಿದ್ದಿರ್ತಾವ ಸರ್. ಯಾವ ಕಾಲದಲ್ಲಿ ಯಾವ ವೆರೈಟಿ ಬೀಜ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಸರ್. ಅವರು ಅಂಗಡಿಯವ್ರು ಏನು ಮಾಡ್ತಾರೆ ಸರ್, ಅವ್ರಿಗೆ ಖಾಲಿ ಆಗೋಕ್ಕೋಸ್ಕರ ಅವ್ರು ಯಾವ್ದು ಕೊಡ್ತಾರ ಅದನ್ನ ತಂದ್ಬಿಡ್ತಾರೆ ಸರ್. ಈಗ ನಮ್ಮ ರೈತರು ಏನು ಮಾಡಕ್ಕೆ, ಯಾರೋ ಒಬ್ರು ಬೆಳೀತಿರ ರೈತನ ಕೇಳಿ ತರ್ಬೇಕಂತ ನಮ್ಗೆ ಭರವಸೆ ಸರ್. ಇವತ್ತು ಚಳಿಗಾಲಕ್ಕಾದ್ರೆ ಯಾವ ವೆರೈಟಿ ಹಾಕ್ಬೇಕು, ಮಳೆಗಾಲಕ್ಕೆ ಬಾದ್ರೆ ಯಾವ ವೆರೈಟಿ ಹಾಕ್ಬೇಕು, ಬ್ಯಾಸಿಗೆಗಾದ್ರೆ ಯಾವ ವೆರೈಟಿ ಹಾಕ್ಬೇಕು, ಬ್ಯಾಸಿಗೆ ಅಂದು ಹೋಗಿ ಚಳಿಗಾಲಕ್ಕೆ ಹಾಕ್ತಾರ, ಚಳಿಗಾಲಕ್ಕೆ ಹೋಗಿ ಬ್ಯಾಸಿಗೆ ಹಾಕ್ತೆ. ಹಂಗಾಗಿ ಏನ ಸರ್, ಹಿಂಗೆ ಕಲರ್ ಬರುತ್ತೆ, ಕಲರ್ ಬರಲ್ಲ, ಸೈಜ್ ಬರಲ್ಲ, ಇಲ್ಲಾಂದ್ರೆ ಹೂವೇ ಬರಲ್ಲ. ಹಂಗಾಗಿನೂ ಭಾಳ ಮಂದಿ ಲಾಸ್ ಆಗ್ಯಾರ. ಲಾಸ್ ಆಗ್ತದೆ. ಹ್ಞೂ ಸರ್. ಸೊ ಭಾಳ ಎಚ್ಚರಿಕೆಯಿಂದ ಹೂಕೋಸನ್ನು ಬೆಳಿಬೇಕು. ಹೂಕೋಸು ಅದು ಬೆಳೆದ್ರೆ ಅದು ಅಷ್ಟೇ ಈಸಿ ಸರ್. ಅದು ಯಾವ ಪ್ರಮಾಣದಾಗ ಯಾವಾಗ ಹಾಕ್ಬೇಕು ಅನ್ನೋದು ಮೇನ್ ಸರ್ ಅದರಲ್ಲಿ ತಿಳ್ಕೊಬೇಕು. ಹ್ಞೂ. ಈಗ ನಿಮ್ಮ ಭಾಗದಲ್ಲಿ ಅಲ್ಲಿ ರೈತರೆಲ್ಲ ಈಗ ಎಚ್ಚೆತ್ಕೊಂಡಿದ್ದಾರೆ? ಈ ನಮ್ಮ ಭಾಗದಾಗ ಮಾತ್ರ ಎಲ್ಲ ಭಾಳ ಹುಷಾರದಾರೆ ಸರ್. ಹಂಗಾಗಿ ನಮ್ಮ ಕೆಂಚೆಟ್ನಹಳ್ಳಿಯವ್ರು ಎಲ್ಲ ಭಾಳ ಹುಷಾರದಾರೆ, ಎಲ್ಲ ತರ್ತಾರೆ, ಎಲ್ಲ ಮಾಡ್ತಾರೆ ಸರ್. ಇದ್ರ ಜೊತೆಗೆ ನೀವು ರೇಷ್ಮೆ ಎಲ್ಲ ಬೆಳೀತಾ ಇದ್ದೀರಿ ಈಗ? ಹ್ಞೂ ಸರ್. ರೇಷ್ಮೆ ಕಡೆಗೆ ಯಾವಾಗ ಈ ಕಡೆಗೆ ಎಷ್ಟು ನೀವು ಶ್ರಮ ಹಾಕ್ತೀರಿ, ಇಲ್ಲಿ ಏನೇನು ಕೆಲಸ ಮಾಡ್ಕೊಳ್ತೀರಿ? ನಾವು ಆ ಕಡೆಗೆ ಯಾವಾಗ ಕಟಾವು ಬಂದವಲ್ಲ ಸರ್, ಈಗ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಸರ್. ಯಾವಾಗ ರೇಷ್ಮೆ ನಮ್ಮ ತಪ್ಪಲ ಬಂದ್ಕೊಳ್ಳೋಣ, ಇದ್ರದ್ದು ಕಟಾವು ಕಡಿಮೆ ಆಗುತ್ತೆ ಸರ್, ಇಳುವರಿ ಕಮ್ಮಿ ಆಗುತ್ತೆ ಸರ್, ಇನ್ನು 2 ತಿಂಗಳು ಹೋಗುತ್ತೆ. ಮತ್ತು ನಮಗೆ ಅಲ್ಲಿ ಒಬ್ರು ಇಬ್ಬರು ಆಳಿದ್ರೆ ಸಾಕು ಸರ್. ನಾವು ಗಂಡ ಎಂತ ಇಬ್ರಳ ಮಾಡಿವಿ ಸರ್ ಕೆಲಸ ಮಾಡ್ರಿ ರೇಷ್ಮೆ. ಇದು ಮಾತ್ರ 4ನೇ ಜ್ವರ ತಕನ ಇಬ್ರಳೇ ಮಾಡ್ತೀವಿ ಸರ್, ಯಾರನ್ನ ಅಲೋ ಮಾಡ್ಕೊಳ್ಳೋದಿಲ್ಲ. ನಮ್ದು ಚಪ್ರ ಬಿಲ್ಡಿಂಗ್ ಇಲ್ಲ ಸರ್, ನಮ್ದು ಚಪ್ರ ಚಪ್ರ ಸರ್, ಒಳಗಡೆ ಎಲ್ಲ ಸೊಳ್ಳೆ ಪದ್ರಿ. ನಾಲ್ಕನೇ ಜ್ವರ ಆದ್ಮೇಲೆ ನಾವು ಇಬ್ರಾಳ್ ಲೇಬರ್ ಕರ್ಕೊಂತೀವಿ ಸರ್, ಅಲ್ಲಿ ಮಟ ಯಾರು ಕರ್ಕೊಂಡು ನಾಲ್ಕನೇ ಜ್ವರ ಆದಾಗ ಸ್ವಲ್ಪ ಹೆಚ್ಚು ಕೆಲಸ ಇರುತ್ತೆ ಸರ್, ಅವಾಗ ಒಂದೇ ನಾವು ಅವ್ರು ಯೂಸ್ ಮಾಡ್ತೀವಿ. ಸೊ ಈಗ ನೀವು ಹೀರೆ ನಾವು 4 ಗಂಟೆಗೆ ಎದ್ದು ಬಿಡ್ತೀವಿ ಸರ್, ನಾವು 5 ಗಂಟೆ ಏನೈತಿ ಇಲ್ಲಿ ಬಂದು ನಾವು ಏನೈತಿ ಸೊಪ್ಪು ಹಾಕಿ 9-8 ಗಂಟೆ ಏನೈತಿ ಮುಗಿಸಿಬಿಡ್ತೀವಿ ಸರ್. ಈಗ ರಸೂಲ್ ಅವರೇ, ಈಗ ನಿಮ್ಮ ಜೊತೆ ಮಾತಾಡ್ತಾ ಕೇಳಿದರೆ 4 ಎಕರೆಯನ್ನು ಇಬ್ಬರೇ ಮೇಂಟೈನ್ ಮಾಡ್ಬೋದು ಅಂತ, ಕುಟುಂಬದ ಇಬ್ಬರು ಸದಸ್ಯರು ಒಂದಿಷ್ಟು ಅಗತ್ಯ ಬಿದ್ದಾಗೆ ಆಳುಗಳನ್ನು ಇಟ್ಕೊಂಡು ಕೆಲಸ ಮಾಡ್ಬೋದು ಮತ್ತು ಇಲ್ಲಿ ನಿರಂತರವಾಗಿ ಕೆಲಸ ಇರ್ತದೆ. ಎಷ್ಟೋ ಸಲ ಗ್ರಾಮೀಣ ಭಾಗದಲ್ಲಿ ಯುವಕರಿಗೆ ಕೆಲಸ ಇಲ್ಲ ಅಂತ ತುಂಬ ವ್ಯಥೆ ಪಡ್ತಾ ಇರ್ತಾರೆ, ಆದರೆ ಈ ಕೃಷಿಯಲ್ಲಿ ಉತ್ಸಾಹದಿಂದ ತೊಡಗಿಕೊಂಡ್ರೆ ಇಷ್ಟೆಲ್ಲ ಕೆಲಸ ಇದೆ ಅಂತ ಅನ್ನೋದು ನಿಮ್ಮಿಂದ ಗೊತ್ತಾಗ್ತದೆ ಈಗ, ಹೌದಲ್ವಾ? ಕೆಲಸಗಳನ್ನು ಅರಸಿಕೊಂಡು ನಗರಗಳಿಗೆ ಹೋಗ್ತಾರೆ, ಇಲ್ಲ ಎಲ್ಲೋ ಕಾರ್ಖಾನೆಗಳಿಗೆ ಹೋಗ್ತಾರೆ, ಎಲ್ಲೋ ತುಂಬ ಅಪಾಯಕಾರಿ ಸ್ಥಳಗಳಲ್ಲೆಲ್ಲ ಕೆಲಸ ಮಾಡ್ತಾರೆ. ಆದರೆ ನಿಮ್ಮ ಜೀವನವನ್ನು ನೋಡಿದರೆ ಒಂದಿಷ್ಟು 2-3 ಎಕರೆ ಭೂಮಿ ಇರತಕ್ಕಂಥವ್ರು ನಾವೇ ಕೆಲಸವನ್ನು ಸೃಷ್ಟಿ ಮಾಡ್ಬೋದು, ನಮ್ಮ ಕೆಲಸವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೋದು, ನಮ್ಮ ಆದಾಯವನ್ನು ನಾವೇ ತೆಗೆದುಕೊಳ್ಬೋದು, ಜೊತೆಗೆ ಇನ್ನೂ ಅಗತ್ಯ ಬಿದ್ದಾಗೆಲ್ಲ ಇನ್ನೂ ಬೇರೆ ಬೇರೆ 4-5 ಜನಕ್ಕೆ ಕೆಲಸ ಕೊಡ್ಬೋದು ಅಂತಕ್ಕಂಥದ್ದು ನಿಮ್ಮ ಅನುಭವದಿಂದ ಈಗ ನಮ್ಗೆ ಗೊತ್ತಾಗ್ತಿದೆ. ಮತ್ತು ಇದು ನಮ್ಮ ಗ್ರಾಮೀಣ ಭಾಗದ ರೈತ ಕುಟುಂಬದ ಯುವಕರು ಆಲೋಚನೆ ಮಾಡಬೇಕಾಗಿದೆ, ಹೌದಲ್ವಾ? ಈಗ ಎಷ್ಟೋ ಸಲ ತಂದೆ ತಾಯಿಗಳು ಮಕ್ಕಳಿಗೆ ಕೃಷಿನೇ ಬೇಡ ಅನ್ನೋ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಿರ್ತಾರೆ, ಹೌದಲ್ವಾ? ಈಗಿನ ಕಾಲ ಇರೋದು ಹಂಗೆ ಈಗ ಯಾರು ಬರ್ತಾ ಇಲ್ಲ. ಆದರೆ ನೀವು, ನಿಮ್ಗೆ ಎಷ್ಟು ವರ್ಷ ಈಗ? 38 ವರ್ಷ ಅಂತ ಹೇಳಿದ್ರಿ, 38 ವರ್ಷ ಇದ್ರು ಸರ್, ನಿಮಗೆ ಈ ಸ್ಪಿರಿಟ್ ಇದೆ ನಿಮಗೆ, ಇದು ನೀವೊಬ್ಬ ಯುವಕರೇ ಅದಲ್ವಾ, ಯುವಕರಾಗಿದ್ದುಕೊಂಡು ಇಲ್ಲ ಯುವಕರಿಗೆ ಕೆಲಸ ಇದೆ, ಇಲ್ಲ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇದು ಮಾಡಿದ್ದಾರೆ ಅಲ್ವಾ? ಈಗಿನ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ವ್ಯವಸಾಯದಿಂದ ಯಾವುದೇ ಥರ ಕಷ್ಟ ಅನ್ನೋದು ಏನಿಲ್ಲ. ಯಾವುದೇ ಈ ಫ್ಯಾಕ್ಟ್ರಿಗೆ ಹೋದ್ರೆ ಧೂಳು ಅದು ಇದು ಅಂತಂದೇಳಿ ಇನ್ನೂ 40-50 ವರ್ಷ ಒಳಗಡೆ ಎಲ್ಲ ತೀರ್ಕೊಂಡು ಹೋಗ್ತಾ ಇದಾರೆ ಸರ್. ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಸರ್, ಯಾವುದೇ ರೋಗ ಬರೋರಲ್ಲ, ಮನುಷ್ಯ ಆರಾಮ ಇರ್ಬೋದು. ಪರಿಶ್ರಮ ಎಷ್ಟು ಇರ್ತದೆ ಸರ್ ಅಷ್ಟು ಪ್ರತಿಫಲ ಇದ್ದೇ ಇರ್ತದೆ. ಅದರಲ್ಲಿ ಮಾತ್ರ ದುಡ್ಡು ಇರುತ್ತೆ ಸರ್, ಹೊರತು ನೆಮ್ಮದಿ ಇರಲ್ಲ ಸರ್. ಅದು ದುಡ್ಡು ಅದರಲ್ಲಿ ಸಿಕ್ತ ಸರ್, ಇದ್ರ ನೆಮ್ಮದಿ ಇರಲ್ಲ, ಇದ್ರ ನೆಮ್ಮದಿ ಕಡಿಮೆ ಸರ್, ಆದ್ರೆ ಪ್ರತಿಫಲ ಆಯ್ತು ಸರ್ ಇದರಿಂದ. ಒಳ್ಳೇದು ರಸೂಲ್ ಅವರೇ, ನಿಮ್ಮ ಜೊತೆ ಮಾತಾಡೋದ್ರಿಂದ ನನಗೂ ಒಂಥರ ಸ್ಫೂರ್ತಿ, ಅದು ನಮಗೆ ಖುಷಿ ಆಗ್ತದೆ. ಯಾಕೆಂದರೆ ಇವತ್ತಿನ ತಲೆಮಾರಿನ ಯುವಕರು ಹೀಗೆಲ್ಲ ಆಲೋಚನೆ ಮಾಡಬೇಕಾಗಿದೆ ಅಂತ. ನಮ್ಮ ರೈತ ಕುಟುಂಬದೇ ಮಕ್ಕಳೇ ಇರ್ತಾರೆ, ಆದರೆ ಭೂಮಿ ಎಷ್ಟೆಲ್ಲ ಇರ್ತದೆ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹುಡುಕೊಂಡು ಹೋಗ್ತಾರೆ. ಈಗ ಖಾಸಗಿ ಕಂಪನಿಗಳಲ್ಲಿ ಬೇರೆ ಬೇರೆ ಕಡೆ ಕೆಲಸ ಹುಡುಕಾಡ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲೋ ತುಂಬ ಅಪಾಯಕ್ಕೆ ಸಿಲುಕಾಕ್ಕೊಳ್ತಾರೆ. ಎಷ್ಟೋ ಯುವಕರು ಮನೆಗೆ ಬರಲಾರದ ಸ್ಥಿತಿಗಳು ಸಹಿತ ಆಗಿದ್ದಾವೆ ನಮ್ಮ ಹಳ್ಳಿಗಳಲ್ಲಿ. ಸೊ ಹಾಗಾಗಿ ರೈತ ಕುಟುಂಬದ ಯುವಕರು ಇಷ್ಟೆಲ್ಲ ಆಲೋಚನೆ ಮಾಡಿದರೆ ಖಂಡಿತವಾಗ್ಲೂ ಸಹಿತ ಇದ್ದ ನೆಲದಲ್ಲೇ ತಮ್ಮ ಜೀವನವನ್ನು ಭದ್ರತೆ ಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಿಮ್ಮ ಮಾತಿನಿಂದ ವ್ಯಕ್ತವಾಗ್ತದೆ. ನೀವು ನಮ್ಮೆಲ್ಲ ಯುವಕರಿಗೆ ಮಾದರಿಯಾಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳನ್ನು ಕುರಿತು ಕೆಂಚಟನಹಳ್ಳಿಯ ಶ್ರೀ ಆರ್ಸ್ ರಸೂಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಗೆ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ, ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ, ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಕಟಣೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಕೃಷಿಯಲ್ಲಿ ಬೇವಿನ ಮೂಲದ ಕೀಟನಾಶಕಗಳ ಬಳಕೆ. ಬೇವು ವಿವಿಧ ತರವಾಗಿ ಒಂದು ಕೀಟಗಳನ್ನು ಹತೋಟಿ ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರತಿರೋಧಕತೆ, ಈ ಒಂದು ಪ್ರತಿರೋಧಕತೆ ಅಂದ್ರೆ ಘಾಟು ವಾಸನೆ ಮತ್ತು ಕಹಿ ರುಚಿಯಿಂದಾಗಿ ಕೀಟಗಳು ಬೆಳೆಯ ಸಮೀಪ ಬರದಂತೆ ಮಾಡಿ ಗಿಡದ ಮೇಲೆ ಈ ಒಂದು ಮೊಟ್ಟೆ ಅಥವಾ ತತ್ತಿಗಳನ್ನು ಇಡುವುದನ್ನ ನಾವು ತಡೆಗಟ್ಟಕ್ಕೆ ಸಹಕಾರಿ ಆಗ್ತದೆ. ಎರಡನೇದಾಗಿ ಬೇವಿನ ಔಷಧಿಯ ಸಿಂಪಡಣೆಗಳಿಂದ ಬೆಳೆಗಳ ಭಾಗಗಳು ಕಹಿಯಾಗುವುದರಿಂದ ಕೀಟಗಳು ಆ ಭಾಗವನ್ನು ತಿನ್ನುವುದಿಲ್ಲ, ಇದರಿಂದ ನಮಗೆ ಬೆಳೆಯ ರಕ್ಷಣೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟ ಬೆಳವಣಿಗೆ ನಿಯಂತ್ರಕವಾಗಿ ಸಹ ಈ ಒಂದು ಬೇವನ್ನು ನಾವು ಬಳಸಬಹುದು. ಅಂದ್ರೆ ಕೀಟಗಳ ವಿವಿಧ ಬೆಳವಣಿಗೆಗಳ ಹಂತಗಳ ಮೇಲೆ ಇದು ತೀವ್ರ ಪರಿಣಾಮವನ್ನುಂಟು ಮಾಡಿ ಚರ್ಮ ಕಳಚುವಿಕೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಚರ್ಮದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ಕ್ರೈಟಿನ್ ತಯಾರಿಕೆಯನ್ನ ಈ ಒಂದು ಬೇವಿನ ವಿಷವು ತಡೆಗಟ್ಟುತ್ತದೆ. ಇನ್ನು ಕೀಟಗಳಲ್ಲಿ ನಪುಂಸಕತೆ, ಸೊ ಇದು ಸಹ ಒಂದು ಬೇವಿನ ವಿಷದಿಂದ ಆಗುವಂತ ದುಷ್ಪರಿಣಾಮ ಕೀಟಗಳ ಮೇಲೆ. ಅಂದ್ರೆ ಕೀಟಗಳಲ್ಲಿ ನಿರ್ವೀರ್ಯತೆಯನ್ನುಂಟು ಮಾಡಿ ಅದರಿಂದ ಕೀಟಗಳು ನಪುಂಸಕವಾಗಿ ಅವುಗಳ ಸಂತತಿಯನ್ನ ಮುಂದುವರಿಯದಂತೆ ತಡೆಗಟ್ಟುತ್ತದೆ. ಬೇವಿನ ವಿಷದ ಪರಿಣಾಮವಾಗಿ ಬೆಳೆಯನ್ನು ತಿಂದ ಮೊದಲೆರಡು ಹಂತದ ಕೀಟಗಳು ವಿಷದಿಂದ ಸಾವನ್ನ ಉಂಟು ಮಾಡ್ತದೆ. ಇನ್ನ ಸಂಯೋಗತನ ತಡೆಗೆ, ಅಂದ್ರೆ ಹೆಣ್ಣು ಮತ್ತು ಗಂಡು ಪತಂಗಗಳು ಸಂಯೋಗ ಹೊಂದದಂತೆ ಈ ಒಂದು ಬೇವಿನ ಮೂಲದ ಕೀಟನಾಶಕಗಳು ತಡೆಗಟ್ಟದು. ಬೇವಿನ ಮೂಲದ ಕೀಟನಾಶಕಗಳನ್ನ ಯಾವ ರೀತಿ ನಾವು ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಶೇಕಡ 5 ಬೇವಿನ ಬೀಜದ ಒಂದು ಕಷಾಯವನ್ನು ತಯಾರಿಸಿ ಅದನ್ನ ಸಿಂಪಡಣೆ ಮಾಡಿ ಕೀಟವನ್ನು ಹತೋಟಿ ಮಾಡೋದು. ಕಷಾಯವನ್ನ ತಯಾರಿಸುವ ರೀತಿ ಅಂತಂದ್ರೆ, ನಾವು ಮೊದಲನೇದಾಗಿ ಒಳ್ಳೆ ಗುಣಮಟ್ಟದ ಮತ್ತು ತಾಜಾ ಬೇವಿನ ಹಣ್ಣುಗಳನ್ನ ನಾವು ಸಂಗ್ರಹಣೆ ಮಾಡಿ ಒಂದು ನೀರಿನಲ್ಲಿ ನೆನೆಸಿಡಬೇಕು. ನಂತರ ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಈ ಬೀಜಗಳನ್ನು ಬೇರ್ಪಡಿಸಬೇಕಾಗ್ತದೆ. ಬೀಜಗಳನ್ನು ಒಣಗಿಸಿ ಹೊರಕವಚವನ್ನು ತೆಗೆದು ಒಳಗಿನ ತಿರುಳನ್ನ ಬೇರ್ಪಡಿಸಬೇಕಾಗ್ತದೆ. ನಂತರ ತಿರುಳನ್ನು ಒಣಗಿಸಿ ಪುಡಿ ಮಾಡಿ ನಾವು ಇಟ್ಕೊಳ್ಬೇಕಾಗ್ತದೆ. ಈ ರೀತಿ ಪುಡಿ ಮಾಡಿದಂತ ಒಂದು ಬೇವಿನ ಬೀಜದ 5 kg ಪುಡಿಯನ್ನ ಒಂದು ಅರಿವೆಯಲ್ಲಿ ಕಟ್ಟಿ ಡ್ರಮ್ನಲ್ಲಿ ಅಥವಾ ಕಂಟೈನರ್ ಅಲ್ಲಿ ಆಗ್ಲಿ ಅದನ್ನ 10-12 ತಾಸುಗಳವರೆಗೆ ನಾವು ನೆನೆಸಿಡಬೇಕು. ಇನ್ನು ಬೇವಿನ ಬೀಜದ ಕಷಾಯವನ್ನ 10-12 ನಂತರ ನಾವು ಆ ಒಂದು ಬೀಜದ ಪುಡಿಯನ್ನ ತಯಾರಿಸ್ಕೋಬಹುದು. ಈ ರೀತಿ ಒಂದು ಕಷಾಯವನ್ನ ಪ್ರತಿ ಲೀಟರ್ ನೀರಕ್ಕೆ 2-3 ಅಥವಾ ಸೋಪಿನ ಪುಡಿಯನ್ನ ಬೆರೆಸಬೇಕಾಗ್ತದೆ. 5 ಬೇವಿನ ಬೀಜದ ಒಂದು ಪುಡಿಯಿಂದ ಸುಮಾರು 100 ಲೀಟರ್ನಷ್ಟು ನಾವು ಕಷಾಯವನ್ನು ತರಿಸ್ಕೋಬಹುದು. ಇದನ್ನ ನೇರವಾಗಿ ನಾವು ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಕೀಟಗಳ ಹತೋಟಿ ಸಾಧ್ಯ ಆಗ್ತದೆ. ಬೇವಿನ ಬೀಜನ ನೇರವಾಗಿ ಒಂದು ಬೆಳೆಗಳಿಗೆ ಬಳಸಿ ಸಹ ಉಪಯೋಗಿಸ್ಬೋದು. ಅದು ಯಾವ ರೀತಿ ಅಂತಂದ್ರೆ, ಈ ಒಂದು ಮೊದಲನೇದಾಗಿ ಸಂಗ್ರಹಣೆ ಮಾಡುವ ರೀತಿ ಅಂತಂದ್ರೆ, ಗಿಡದ ಬುಡದಲ್ಲಿ ಬಿದ್ದಿರುವಂತಹ ಅಂದ್ರೆ ಮರದ ಕೆಳಗಡೆ ಬಿದ್ದಿರುವಂತಹ ಒಂದು ಪಕ್ವವಾದ ಹಣ್ಣುಗಳನ್ನ ಕೈಯಿಂದ ಅಥವಾ ಪೊರಕೆಯಿಂದ ಸಂಗ್ರಹಿಸಿ ಕಸಕಡ್ಡಿಗಳನ್ನು ಬೇರ್ಪಡಿಸಬೇಕು. ನಂತರ ಹಣ್ಣುಗಳನ್ನು ಸಾಧ್ಯವಾದ ಮಟ್ಟಿಗೆ ದಿನಾಲು ಬೆಳಗಿನ ಜಾವದಲ್ಲಿ ಸಂಗ್ರಹಿಸುವುದು ಸೂಕ್ತ. ಇನ್ನು ಹೀಗೆ ಸಂಗ್ರಹಿಸಿದ ಹಣ್ಣುಗಳನ್ನು ಮಾಗುವ ಸಲುವಾಗಿ ಅಂದ್ರೆ 2-3 ಹಾಗೆ ಇಡಬೇಕಾಗ್ತದೆ. ನಂತರ ಬೀಜಗಳನ್ನು ನೀರಿನಲ್ಲಿ ಕೈಯಿಂದ ತಿಕ್ಕಿ ತಿರುಳನ್ನು ಬೇರ್ಪಡಿಸಬೇಕು. ಈ ರೀತಿ ತಿರುಳಿನಿಂದ ಬೇರ್ಪಡಿಸಿದ ಒಂದು ಬೀಜಗಳನ್ನು ಬಿಸಿನಲ್ಲಿ ಒಣಗಿಸಿ ನಂತರ ಕುಟ್ಟಿ ಪುಡಿ ಮಾಡಿ ಬೇರ್ಪಡಿಸಬೇಕು. ಈ ಒಂದು ಬೇವಿನ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ನೇರವಾಗಿ ಬೀಜದ ಪುಡಿಯನ್ನ 100 kg ಅಂತೆ ಗಿಡದ ಸಾಲಿನಲ್ಲಿ ಮಣ್ಣಿನಲ್ಲಿ ಬೆಳೆಸಬೇಕಾಗ್ತದೆ. ಸೊ ಇದರಿಂದ ಒಂದು ಕೀಟ ಮತ್ತೆ ಅನೇಕ ರೋಗಗಳ ಒಂದು ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಅದಲ್ಲದೆ ಈ ಒಂದು ಬೇವಿನ ಬೀಜದ ಪುಡಿ ಏನಿದೆ ಅದು ಗೊಬ್ಬರವಾಗಿ ಸಹ ಕೆಲಸ ಮಾಡ್ತದೆ. ಇದುವರೆಗೆ ವಿ ಆನಂದ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಿನ್ನು ಅರ್ಧ ಲೀಟರ್ ಹಾಲ್ ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ, ನಾನ್ ನಡ್ಕೊಂಡ್ ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ ಕಳಿಸ್ಕೇಲೆ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗೊಂದು ಕೃಷಿ ಗೀತೆಯನ್ನ ಕೇಳೋಣ. ಒಂದೊಂದು ನೀರಹನಿ ಅಮೂಲ್ಯಖನಿ, ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ನಾ ನಾ ನಾ ನಾ.